ವಿಶ್ವ ಹಿಂದೂ ಪರಿಷತ್ ವೀರ ಮದಕರಿ ಸೇವಾ ಟ್ರಸ್ಟ್ ವತಿಯಿಂದ ಇದೇ ಮೇ 28ರ ಶನಿವಾರ ಸಂಜೆ 5:30 ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವೀರ ಯೋಧರ ಕುಟುಂಬಗಳು ಹಾಗೂ ಗೋಶಾಲೆಗಳಿಗೆ ಗೌರವ ನಿಧಿ ಸಮರ್ಪಣೆ ಮಾಡಲಾಗುವುದು. ಇದೇ ವೇಳೆ ಒಂದೇ ವೇದಿಕೆಯಲ್ಲಿ 161 ಹೆಚ್ಚು ಕಲಾವಿದರಿಂದ ಬೃಹತ್ ವೀಣಾವಾದನ ಕಾರ್ಯಕ್ರಮ ನಡೆಯಲಿದೆ. ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ನಾಗರಿಕರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕೋರಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಕೋರುತ್ತಾರೆ. ಪಟೇಲ್ ಶಿವಕುಮಾರ್, ಆದರ್ಶ ಟ್ರೇಡಿಂಗ್ ಕಂಪನಿ, ಸಿದ್ದಾಪುರ, ಚಿತ್ರದುರ್ಗ ತಾಲೂಕು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಈಗ ಕೇಳಿ, ಕೃಷಿ ಹಾಗೂ ಉಪಕಸುಬಾಗಿ ದೇಶಿ ತಳಿಯ ಹಸುಗಳ ಸಾಕಾಣಿಕೆ, ಈ ಕುರಿತು ಜಗಳೂರು ತಾಲೂಕು ದೊಣ್ಣೆಹಳ್ಳಿಯ ಕೃಷಿಕರಾದ ಕೆ ಬಸವರಾಜಪ್ಪ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಕೆ ಬಸವರಾಜಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಕೃಷಿ ಜೊತೆಗೆ ಉಪಕಸುಬಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಹೈನುಗಾರಿಕೆಯ ಬಗ್ಗೆ, ಅದರಲ್ಲೂ ದೇಶೀಯ ತಳಿಗಳ ಬಗ್ಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸವರಾಜಪ್ಪ ಅವರೇ. ನಮಸ್ಕಾರ ಸರ್. ಬಸವರಾಜಪ್ಪ ಅವರೇ, ಈ ಒಂದು ಕೃಷಿ ಬದುಕಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಅಂದ್ರೆ ಹೇಗೆ ಕಳೆದ್ರ? ವಿದ್ಯಾಭ್ಯಾಸ ಮಾಡಿ ಸರ್, ನಮ್ದು 10ನೇ ತರಗತಿ ಆಗಿದೆ. ಅಲ್ಲಿಂದ ನಾವು ಹೊಲದ ಮನೆ ಕೆಲಸ, ನೀರುಳ್ಳಿ ಬೆಳೀತಾ ಇದ್ವಿ. ಮುಂಚೆ ನಾವು ಸ್ವಲ್ಪ ದಿನ ರೇಷ್ಮೆ ಬೆಳೆದ್ವಿ. ಮತ್ತೆ ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ತಂದೆಯವರು ಎಮ್ಎ ಮಾಡಿದ್ರು. ಅಷ್ಟು ಒಂದು 10-15 ಎಮ್ಎ ಅದು. ಅದ್ರ ಜೊತೆಗೆ ಹಾಲನ್ನು ಸ್ವಲ್ಪ ಜಾಸ್ತಿ ಇದು ಮಾಡಕ್ಕೆ ಅಂತೇಳಿ ಅವು ಎಚ್ ಎಫ್ ಎಸ್ಗಳು ಜರ್ಸಿ ಕಟ್ಟಿದ್ವಿ 1-8. ಎಲ್ಲ ಇದಾದ್ಮೇಲೆ ಅದು ಕ್ವಾಲಿಟಿ ಗೊಬ್ಬರ ಬರಲ್ಲ, ಸಗಣಿ ಗಂಜಲ ಕ್ವಾಲಿಟಿ ಸಿಗಲ್ಲ ಅದು ಅಂತೇಳ್ಬಿಟ್ಟು ದೇಸಿ ಹಸು ಕಟ್ಟಬೇಕಂತೇಳಿ ನಮ್ದೊಂದು ಸಂಗತಿ ಇತ್ತು. ಅದರಿಂದ ದೇಸಿ ಹಸು ಎಲ್ಲರೂ ಒಂದೊಂದು ಕಟ್ಟಣ ಅಂತೇಳ್ಬಿಟ್ಟು ನಾವು ಒಂದೆರಡು ಗೀರ್ ಹಸು ಕಟ್ಟಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಅದರಲ್ಲಿ ಒಂದೆರಡು ಗೀರ್ ಹಸು ತಂದ್ವಿ ಸ್ಟಾರ್ಟಿಂಗ್. ಮತ್ತೆ ಬರ್ತಾ ಅಷ್ಟು ಒಂದು 10-15 ಹಸುಗಳು ಮಾಡ್ಕೊಂಡ್ವಿ. ಕರುಗಳು ಎಲ್ಲ ಸೇರಿಬಿಟ್ಟು ಈಗ ಒಂದು 29 ದೇಸಿ ಹಸುಗಳು ಇದಾವೆ. ಗೀರ್ ಜಾತಿ ಒಂದೆರಡು ಸಾಯಿವಾಲ ಇದಾವೆ, ಒಂದು ದೇವಣಿ ಇದೆ, ಅದು ಮಹಾರಾಷ್ಟ್ರದ ನಾಟಿ ಹಸು ದೇವಣಿ. ಹಿಂಗಿದಾವೆ ನಮ್ಮ ಕರ್ನಾಟಕದ ಹಸುಗಳು. ಇನ್ನು ಯಾವ ಕಟ್ಟಿಲ್ಲ ನಾವು. ಅವುಗಳಿಂದಲೇ ಹೆಚ್ಚಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಅದು ಗೋತ ಮತ್ತು ಸಗಣಿಯನ್ನು ಕುಡೀಕರಿಸ್ತೀವಿ. ಗೋತದಿಂದ ನಾವು ಜೀವಾಮೃತ ಮಾಡ್ಕೊಂಡು ಸ್ಟಾಕ್ ಮಾಡಿ ಹೊಲಗಳಿಗೆ ಸ್ಪ್ರೇ ಮಾಡ್ತಾಯಿದ್ವಿ. ಎಲ್ಲ ಬೆಳೆಗಳಿಗೂ, ಅಡಿಕೆಗೆ, ಮಜ್ಜಿಗೆನೂ ಸ್ಟಾಕ್ ಮಾಡ್ತೀವಿ. 3-4 ತಿಂಗಳಾದ ನಂತರ ಸ್ಟಾಕ್ ಮಜ್ಜಿಗೆ ಮತ್ತು ಸ್ಟಾಕ್ ಗೋಮೂತ್ರ ಇಷ್ಟನ್ನು ಬೆರಕೆ ಮಾಡ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ನಾವು ಯಾವುದೇ ಬೆಳೆಗಾಯಿತು ಒಳ್ಳೆ ಫಸಲು ಬರುತ್ತೆ, ಚೆನ್ನಾಗಾಗುತ್ತೆ, ಸಸಿನೂ ಒಳ್ಳೆ ಸದೃಢವಾಗಿ ಬರ್ತವೆ, ರೋಗ ಬಾಧೆನೂ ಕಮ್ಮಿ ಆಗುತ್ತೆ. ಅದೇ ಥರ ಕೆಲವರು ರೈತರು ಬರ್ತಾರೆ ಆರ್ಗ್ಯಾನಿಕ್ ಮಾಡೋರು, ಗೋಮೂತ್ರಕ್ಕಂತ ಬರ್ತಾರೆ ಅವರು. ನಾವು ಗೋಮೂತ್ರ ಲೀಟ್ರಿಗೆ 10 ರೂಪಾಯಿ ಲೀಟ್ರ್ ಕೊಟ್ಟು ತಗೊಂಡೋಗ್ತಾರೆ. ಅವರು ತಗೊಂಡೋಗ್ಬಿಟ್ಟು ಅವ್ರು ಜೀವಾಮೃತ ಮಾಡಿಬಿಟ್ಟು ಅವ್ರ ಹೊಲಗಳೆಲ್ಲ ಡೆವಲಪ್ ಮಾಡ್ತಾರೆ. ಈಗ ಭಾಳ ಜನ ಆರ್ಗ್ಯಾನಿಕ್ ಮಾಡ್ಬೇಕಂತೆಲ್ಲ ಇದ್ದಾರೆ ಸರ್. ಅವರು ಮಾಡೋಕ್ಕಾಗಿ ಇಲ್ಲಿ ಸಾಕಷ್ಟು ತಗೊಂಡೋಗಿ ಜೀವಾಮೃತ ಮಾಡಿ ಅವ್ರ ಹೊಲಗಳಿಗೆ ಸ್ಪ್ರೇ ಮಾಡೋಕ್ಕೆ ತಗೊಂಡೋಗ್ತಿದ್ದಾರೆ. ಅಕ್ಕಪಕ್ಕಿದ್ದವ್ರು ಮಾಡೋರಿಗೆ ಮತ್ತೆ ಕೊಡ್ತಾ ಇರ್ತೀವಿ, ಉಳಿದುದ್ದೆಲ್ಲ ನಾವು ಬಳಸ್ಕೊಂತಿರ್ತೀವಿ ಸರ್. ಆಮೇಲೆ ಇದು ದೇಸಿ ಹಸು ಕರು ಅಥವಾ ಹಸು ಸತ್ತಾಗ ಗೋನಂದ ಜಲ ಅಂತ ಮಾಡ್ತಾರೆ ಸರ್. ಅದು ಹಸು ಅಥವಾ ಕರು ಸತ್ತಾಗ ಅದು ಎಷ್ಟು ಕೆಜಿ ತೂಕ ಇರುತ್ತೆ ಅಂದಾಜು ಅಷ್ಟು ಒಂದು ದೊಡ್ಡದೊಂದು ತೊಟ್ಟಿ ಅಥವಾ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಅಷ್ಟು ದೇಸಿ ಹಸು ಮಜ್ಜಿಗೆ ಅದೇ ತೂಕ, ಆಮೇಲೆ ಬೆಲ್ಲ, ಪಪ್ಪಾಯ ಹಣ್ಣು ಈ ಮೂರು ಹಾಕ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿಟ್ರೆ ಸುಮಾರು 3 ತಿಂಗಳು ಆದ ನಂತರ 9 ತಿಂಗಳವರೆಗೂ ಅದಕ್ಕೆ ಟೈಮ್ ಇದೆ. ಪ್ಯಾಕ್ ಮಾಡಿ ಸ್ಮೆಲ್ ಬರ್ದಂಗಿಟ್ರೆ ಆಮೇಲೆ ಅದರಲ್ಲಿ ಲಿಕ್ವಿಡ್ ಬಂದಂಗೆ ಟಾನಿಕ್ ಬಂದಂಗೆ ಬರುತ್ತೆ ಸರ್. ಅದೆಲ್ಲ ಕರಗಿ ಅದು ಸ್ಪ್ರೇ ಮಾಡಿದರೆ ನಂಬರ್ 1 ಬೆಳೆಗಳಿಗೆ ಒಂದು ರೋಗನೂ ಬರಲ್ಲ ಮತ್ತು ಅದು ಒಳ್ಳೆ ಸದೃಢವಾಗಿ ಬರುತ್ತೆ ಸಸಿನ. ಅದನ್ನು ಈಗಿನ ನಾನು ಬೆಳೆಸಿಲ್ಲ, ಬೇರೆ ನೋಡ್ಕೊಂಬಂದಿದ್ದೀವಿ. ಹಂಗೆ ಬಂದಿದ್ದೀವಿ, ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು. ಈಗ ಒಂದು 2 ತಿಂಗಳಾಗಿದೆ, ಇನ್ನೊಂದು 3-4 ತಿಂಗಳು ಅನ್ನೋದ್ರೊಳಗೆ ಅದು ಓಪನ್ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್. ನಾವು ಅಂದರೆ ಈ ಥರ ಮಾಡಿದಂಥ ಒಂದು ಟಾನಿಕ್ ಅಂತ ಏನು ಹೇಳಿದ್ರೆ ಇದನ್ನ ಅಂದರೆ ಯಾವ ಬೆಳೆಗೆ ಹೆಚ್ಚಾಗಿ ನೀವು ಸಿಂಪಡಣೆ ಮಾಡೋಕ್ಕೆ ಮುಂದೆ ಬರ್ತೀರ ಸರ್? ನಮ್ಮದು ಹೆಚ್ಚಾಗಿ ಈಗ ನಾವು ನೀರುಳ್ಳಿ ಬೆಳಿತೀವಿ, ತೋಟ ಮಾಡ್ತಾಯಿದ್ವಿ, ಬಾಳೆ, ಈಗ ಅಡಿಕೆ ಒಳ್ಳೆ ಚೆನ್ನಾಗಿ ಬರ್ತಿದೆ ನಮ್ಮದು. ಇದನ್ನ ನಮ್ದೇನು ಅಡಿಕೆ ಬೆಳೆ ಅಂತ ನೆಲ ಏನಲ್ಲ, ಆದ್ರೂ ಇದನ್ನೆಲ್ಲ ನಾವು ಕೊಡ್ತಾ ಇರೋದ್ರಿಂದ ಹಂತ ಹಂತವಾಗಿ ಕೊಡ್ತಲೇ ಇರ್ತೀವಿ. ಆಮೇಲೆ ಹೊಲದಲ್ಲಿ ಸೊಪ್ಪು ಹುಲ್ಲು ಹೆಚ್ಚಿಗೆ ಬೆಳೆಸ್ಬಿಟ್ಟು ಗರಿ ಗಿರಿ ಎಲ್ಲ ಅಲ್ಲೇ ಬಾಣಲಿ ಹೊಡೆದ್ಬಿಟ್ಟು ನಾವು ಹೊಲದಲ್ಲೇ ಮಲ್ಸಿಂಗ್ ಮಾಡ್ತಾ ಇದ್ವಿ. ಅದನ್ನ ಅವರೇ ಬೆಳಿತೀವಿ, ಮುಚ್ಚೋದು ಅದನ್ನ ಅಲ್ಲೇ. ಆ ಥರ ಮಾಡ್ಕೊಂಡು ಅದನ್ನ ಏನು ಕಡಿತೆಗೆಲ್ಲ ಸರ್, ವೇಸ್ಟ್ ಎಲ್ಲ ಹೊಲದಲ್ಲೇ. ಹೊಲದಲ್ಲಿ ಯಾವುದೇ ತರದ ದನ ಕರೆ ಕುರಿ ಮೇಕೆ ಯಾವ ತುಳಿಸೋದಿಲ್ಲ. ನಾವು ತುಳಿಸಿದಾಗ ನೆಲ ಹಾಡಾಗುತ್ತೆ ಸರ್. ನೆಲ ಮೃದುವಾಗಿರ್ಬೇಕಂದ್ರೆ ಆ ಹೊಲದಲ್ಲಿ ಯಾವುದೇ ದನ ಕರೆದು ತುಳಿಬಾರ್ದು, ತುಳಿದ್ರೆ ಬಿಗಿ ಆಗುತ್ತೆ, ಬೆಳೆ ಚೆನ್ನಾಗಿ ಬರಲ್ಲ ಸರ್. ಈಗ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರೆ ನೀವು ನಾವು SSLC ತನಕ ಓದ್ಕೊಂಡು ನಂತರ ಈ ಒಂದು ಕೃಷಿ ಜೀವನಕ್ಕೆ ಕಾಲಿಟ್ಟಿವಿ ಅಂತ ಹೇಳಿದ್ರ, ಯಾಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಕ್ಕಾಗಲಿಲ್ಲ ನಿಮಗೆ? ಇಲ್ಲ, ನಮ್ಗೆ ಯಾಕೆ ಒಂದ್ ಸ್ವಲ್ಪ ಹೊಲದ ಕಡೆ ಇಂಟ್ರೆಸ್ಟ್ ಬಂತು, ಎಜುಕೇಶನ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ನಮ್ಗೆ, ಓದಕ್ಕೂ ಆಗ್ಲಿಲ್ಲ. ಹಂಗಾಗಿ ನಾವು ಕಡೆ ಹೊಲದ ಕಡೆ ಚೆನ್ನಾಗಿ ಬೆಳಿತಿತ್ತು, ನಾವು ಅಪ್ಪಾಜಿ ನೀರುಳ್ಳಿ ಅದನ್ನ ಒಳ್ಳೆ ಹೆಸರಾಗಿತ್ತಲ್ಲ. ನಾವು ಅದೇ ತರ ಲೇಬರ್ನ ಇಟ್ಕೊಂಡು ಕೆಲಸಗಳು ಮಾಡಿಸ್ಕೊಂತಲ್ಲ, ನಾವು ಮಾಡ್ಕೊಂತಲ್ಲ, ಹಂಗೆ ಅಡಿಟ್ ಆಗ್ಬಿಟ್ವಿ. ಹಾಗೆ ನಾವು ಹಿಂಗೆ ದೇಶೀಯ ಹಸು ಕಟ್ಟಬೇಕು, ಒಟ್ಟು ನಮ್ಮ ದೇಶದ ತುಂಬ ದೇಶೀಯ ಹಸು ಇರಬೇಕು, ಆ ಹಾಲು ನಮ್ಮ ದೇಶದ ಜನ ಹಾಲು ದೇಶೀಯ ಹಸು ಹಾಲನ್ನೇ ಬಳಸಬೇಕು, ಒಬ್ರು ನೋಡೊಬ್ರು ಡೆವಲಪ್ ಆಗಲಿ ಅನ್ನೋ ಒಂದು ದೇಶಕ್ಕೆ ಇದು ಮಾಡ್ತಾ ಇದ್ವಿ. ಆದಷ್ಟು ಜನ ಈಗ ಅದ್ರ ಕಡೆನೇ ಹೆಚ್ಚಿಗೆ ಗಮನ ಹರಿಸ್ತಾ ಇದ್ದಾರೆ, ಒಂದು ಎರಡು ತಗೊಂಡು ಹೋಗ್ತಾ ಇದ್ದಾರೆ, ಯಾಕೆಲ್ಲರೂ ಭಾಳ ಜನ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಗಂಜಿಳಕ್ಕಾಗಿನೇ ದೇಶೀಯ ಹಸು ಕಟ್ತಾ ಇದ್ದಾರೆ ಎಷ್ಟೋ ರೈತರು. ಈಗ ನೀವು ಒಂದು ಮಾತಾಡಿದ್ರ, ನಾವು ಕೃಷಿ ಬಂದಾಗ ನಮ್ಮ ತಂದೆಯವರು ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಅಂದ್ರೆ ಯಾವ ಪ್ರಮಾಣದಲ್ಲಿ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ರು ಅವತ್ತಿನ ದಿನದಲ್ಲಿ? ಅವತ್ತಿನ ದಿನದಲ್ಲಿ ಫಸ್ಟ್ಗೆ ಒಂದು ಎರಡು ಎಮ್ಮೆ ತಂದ್ವಿ, ಅಲ್ಲಿಂದ ಒಂದೊಂದು ಎಮ್ಮೆ ಇಂಪ್ರೂವ್ ಮಾಡ್ಕೊಂತ ಒಂದು 12-13 ಎಮ್ಮೆ ಮಾಡಿದ್ವಿ ಸರ್. ಅದು ಎಮ್ಮೆ ಹೆಂಗಾಯ್ತು ಅಂದ್ರೆ, ಎಮ್ಮೆನೂ ಇತ್ತು ಇದರೊಟ್ಟಿಗೆ. ಈ ದೇಸಿ ಹಸು ಹಾಲು ಬೇಕಂತೇಳಿ ಸಪ್ರೇಟ್ ಇದು ಮಾಡ್ರಿ, ಬೆಣ್ಣೆ ಹಾಲು. ಇದ್ರ ಬೆಣ್ಣೆ ಬಂದ್ಬಿಟ್ಟು 1,300-1,200 ರೂಪಾಯಿ ಕೆ ಜಿ ಬೆಣ್ಣೆ ಸರ್. ತುಪ್ಪ ಬಂದು 2,000 ರೂಪಾಯಿ, ಹಾಲು 50 ರೂಪಾಯಿ ಇಲ್ಲಿ ನಮ್ಮ ಜಗಳೂರು ತಾಲೂಕಲ್ಲಿ ಕೊಡ್ತಾ ಇದ್ವಿ. ಹೊರಗಡೆ ಆದರೆ 70-80 ರೂಪಾಯಿ ಬೀಳುತ್ತೆ ದುರ್ಗ ದಾವಣಗೆರೆಯಲ್ಲಿ. ಎಮ್ಮೆಗಳು HFS ಏನು ಇದ್ರ ಒಟ್ಟಿಗಿದ್ರೆ ಹಾಲು ಮಿಕ್ಸ್ ಮಾಡಿ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿನೇ ಆ ಎಮ್ಮೆಗಳನ್ನ ಮತ್ತೆ HFS ತೆಗೆದ್ಬಿಟ್ಟಿವಿ ಸರ್, ಒಟ್ಟಿಗೆ ಇಟ್ಕೊಂಡಿಲ್ಲ. ಅಂದ್ರೆ ಬೇರೆಯವರು ಕೊಳ್ಳಾರ ಆ ತರ ತಿಳ್ಕೊಂಡಿದ್ದು ಅಂದ್ಕಂತಾರೆ ಅಂತೇಳಿ ನಾವು ಮಾರ್ಬಿಟ್ಟಿವಿ ಫಸ್ಟೇ, ಅದು ಒಟ್ಟಿಗೆ ಇರಬಾರ್ದು ಅಂತ. ನಮ್ಮ ನಾಟಿ ದೇಶೀಯ ಹಸುಗಳಿಗೆ ಶ್ರಮ ಇಲ್ಲ, ಎಲ್ಲಿ ಬೇಕಾದ್ರೆ ಅಡವಿ ಮೆತ್ಕೊಂಬರುತ್ತೆ, HFS ಮೇಯಲ್ಲ. ಅದಕ್ಕೆ 108 ಕಾಯಿಲೆಗಳು, ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ರೈತ ಅದರಲ್ಲಿ ಕೆಲವರು ಲಾಭ ತಗೊಂಡಿವಿ ಅಂತಾರೆ, ಅಂದ್ರೆ ಬಹಳ ಶ್ರಮ ವಹಿಸ್ಬೇಕು ಅವರು. ಇದು ನಮ್ಮ ದೇಶೀಯ ಹಸು ಅಂದ್ರೆ ಫ್ರೀಯಾಗಿ ಆರಾಮಾಗಿ ಮೇಂಟೈನ್ ಮಾಡಬಹುದು, ಅದು 2 ಮಾಡೋದಂದ್ರೆ ಇದು 10 ಹಸು ಮೇಂಟೈನ್ ಮಾಡಬಹುದು. ಆಕ್ಚುಲಿ ಲಾಭ ಅಷ್ಟೇ ಐತೆ ಸರ್, ಆದರೆ ಅದರಲ್ಲಿ ಲಾಭ ಏನು ಹಾಲನ್ನೇ ತಗೊಬೋದು. ಒಳ್ಳೆ ಕ್ವಾಲಿಟಿ ಗೋತ ಕ್ವಾಲಿಟಿ ಗೊಬ್ಬರ ಸಿಗಲ್ಲ, ಸಗಣಿ ಸಿಗಲ್ಲ ಸರ್, ಅದು ಕ್ವಾಲಿಟಿ ಹಾಲನ್ನೂ ಸಿಗಲ್ಲ ಅಂತ. ಹಾಲನ್ನೂ ಸಿಗಲ್ಲ, ಹೌದು ಸರ್, ಹೌದು. ಆದ್ರೆ ಆಕ್ಚುಲಿ ಅದ್ರ ಹಾಲು ಕುಡಿದವರೆಲ್ಲ ಅಷ್ಟೇ ಸರ್, ಇದ್ರ ಹಾಲು ಅದ್ರ ಹಾಲು ಬಹಳ ಡಿಫ್ರೆನ್ಸ್ ಐತೆ ಸರ್. ಇದು 100 ಗ್ರಾಮ್ ಹಾಲಿಗೆ ಅದು 1 ಲೀಟರ್ ಹಾಲು ಹಾಕಿದ್ರು ಇದರಷ್ಟು ಪೌಷ್ಟಿಕ ಆಹಾರ ಅದರಲ್ಲಿ ಸಿಗಲ್ಲ, ಏನು ಪೌಷ್ಟಿಕಾಂಶ ಇರೋದಿಲ್ಲ ಸರ್ ಅದರಲ್ಲಿ. ಈಗ ಇತ್ತೀಚೆಗೆ ನಮಗೆ ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಿರೋದಂದ್ರೆ ಆ ಹಾಲು ಎಂದಿಲ್ಲಿಂದ ನಾವು ಬೆಳೆಸಕ್ಕೆ ಸ್ಟಾರ್ಟ್ ಆಗಿದ್ವೋ ಅಂದಿಲ್ಲಿಂದ ಅಂತಂತವಾಗಿ ಅಂತಂತವಾಗಿ ನಮ್ಮ ದೇಶದ ಜನಗಳಿಗೆಲ್ಲ ಕಾಯಿಲೆ ಬಂದಿರೋದು ರಾಸಾಯನಿಕ ಗೊಬ್ಬರ HFS ಹಾಲು ಕುಡಿದೆ ಸರ್, ಹಿಂಗೆ ನಾವು ವೀಕ್ ಆಗಿರೋದು. ಈಗ ಅದನ್ನೆಲ್ಲ ಕಂಡ್ಕೊಂಡು ನೀವು ಈ ಒಂದು ನಾಟಿ ಹಸುಗಳಿಗೆ ಸಾಕಷ್ಟು ಅಂದ್ರೆ ಆದ್ಯತೆ ಕೊಟ್ಟಿದ್ದೀರಾ? ಹೌದು ಸರ್, ಅದನ್ನ ತೆಗಿಬೇಕು ಅಂತಲೇ ಅದನ್ನು ಓಡಿಸ್ಬೇಕು ಅಂತಾರೆ. ಒಂಥರ ಬ್ರಿಟಿಷರು ಬಂದು ನಮ್ಮ ದೇಶನ ಹೆಂಗೆ ಹಾಳು ಮಾಡಿದ್ರೆ ಆ ಹಸುಗಳು ಬಂದು ನಮ್ಮ ದೇಶದ ಜನದ ಆರೋಗ್ಯ ಹಾಳಾಗಿದೆ. ಈಗ ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ ಈ ಒಂದು ಗಿರ್ ತಳಿನ? ಸರ್, 2 ತಗೊಂಡಿದ್ವಿ ಫಸ್ಟ್ ಗಿರ್. ಮತ್ತೆ ಯಾರ ತಂದರು ಸಾಕಾಗಿ ಕೊಡ್ಬೇಕು, ಇಂಜಿನಿಯರ್ ಅವ್ರು ಇವ್ರು ಮಾಡ್ತಾರೆ ಫಾರಂ, ನಾವು ಮಾಡ್ಬೇಕು ಅಂತೇಳಿ. ಅವ್ರ ಕೈಲಿ ಮಾಡೋಕ್ಕಾಗಲ್ದ ಕೊಡ್ತೀವಿ ಅಂದಾಗ ಮತ್ತೆ ಅವರಿಂದ ನಾವು ಎತ್ಕೊಂಬಂದು ಹಂಗಾಗಿ ಒಂದು 10 ಮಾಡಿದ್ವಿ. ಅದರಲ್ಲಿಂದ ಕರುಗಳೆಲ್ಲ ಡೆವಲಪ್ ಆಗಿ ನಮಗೆ ಇಷ್ಟ ಆಗಿದೆ ಸರ್. ಈಗ ಪ್ರಾರಂಭದಲ್ಲಿ 2 ಹಸುಗಳನ್ನ ಈ ಎಲ್ಲಿಂದ ತಂದ್ರೆ ನೀವು? ಸರ್, ಅದು ಗುಜರಾತಿಂದ ತಂದಿದ್ರು. ನಮ್ಮ ಫ್ರೆಂಡ್ ಒಬ್ರು ಇಲ್ಲ ಬಿಳ್ಚೋಡಿಯಲ್ಲಿ ಅವ್ರು ಭಾಳ ಮಾಡಿದ್ರು, ಅವ್ರ ಲಿಂಕ್ ಇರೋರು ಹಿಂಗೆ ಕೊಡ್ತಾರಂತ ನೋಡು, ಅವ್ರನ್ನ ಕೇಳಿದ್ವಿ ಇಲ್ಲ ಕೊಡ್ತಾರಂತ ನೋಡು ಅಲ್ಲಿ ಅಂದಾಗ ನಾವು ಅಲ್ಲಿ ಹೋಗ್ಬಿಟ್ಟು ಇಲ್ಲೇ ದಾವಣಗೆರೆ ಹತ್ರ ಸರ್ ಹಳ್ಳಿಯಲ್ಲಿ ತಗೊಂಡಿದ್ವಿ ನಾವು, 2 ಅಲ್ಲಿಂದ ತಂದು ಮತ್ತೆ ಹಂಗೆ ಒಂದೊಂದು ಇಂಪ್ರೂವ್ ಮಾಡ್ಕೊಂಡಿವಿ ಸರ್. ಈಗ ಇಷ್ಟೊಂದು ಸಾಕಾಣಿಕೆ ಮಾಡಿದ್ರಲ್ಲ, 29 ಸಾಕಾಣಿಕೆ ಮಾಡಿದ್ರಲ್ಲ, ಅಂದ್ರೆ ಯಾವ ರೀತಿ ಎಲ್ಲ ಇವಕ್ಕೆ ಮನೆ ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಮಾಡ್ಕೊಂಡಿದ್ರೆ? ಸರ್, ನಾವು ಮುಂಚೆನೂ ನಾವು ಲೋಕಲ್ಗೆ ಮನೆ ಇದ್ದಿದ್ದು ಒಂದು ಗಾಂಧಿಗೆ ಸುತ್ತಲೂ ಮೇಲೆಲ್ಲ ಗರಿ ಹಾಕಿ ಚಪ್ರ ಹಾಕಿದ್ವಿ. ಈಗ ಒಂದು ಸ್ವಲ್ಪ ಡೆವಲಪ್ ಮಾಡ್ಕೊಂಡಿದ್ವಿ ಸರ್, ಎಲ್ಲ ಸೀಟ್ ಗೀಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಮಾಡಿದ್ವಿ ಸರ್. ಇದರಲ್ಲಿ ನಾವು ಆಕ್ಚುಲಿ ನೀರು ಆ ಹಸುಗಳಿಗೆ ಎನಿ ಟೈಮ್ ನೀರು ಕುಡಿಯೋ ಸಿಸ್ಟಮ್ ಅಲ್ಲಿ ಮಾಡಿದ್ವಿ ಸರ್. ಒಂದು ವಾಲ್ ಮಾಡಿದ್ವಿ, ದೊಡ್ಡದೊಂದು ಡ್ರಮ್ ಇಟ್ಟು ಅದಕ್ಕೆ ಚಿಕ್ಕದೊಂದು ಇಟ್ಬಿಟ್ಟು ವಾಲ್ ಸಿಸ್ಟಮ್ ಅಲ್ಲಿ ಮಾಡಿದ್ವಿ. ಅದು ಸೀದಾ ನೀರು ಕುಡ್ದಟ್ಟೆ ನೀರು ಬರ್ತಾ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಮಾಡ್ತಾರೆ ಸರ್ ಆ ಸಿಸ್ಟಮ್. ಅದರಲ್ಲಿ 2 ಹಸುಗೊಂದು ಸೆಂಟರ್ಗೊಂದು ಬಾನಿ ಮಾಡಿದ್ವಿ. ಆ ನೀರು ಎಷ್ಟು ನೀರು ಕುಡಿತ ಅಷ್ಟು ನೀರು ಮತ್ತೆ ಅದರಲ್ಲಿ ಹೋಗಿ ಶೇಖರಣೆ ಆಗುತ್ತೆ ಸರ್. ಹಂಗೆ ಮಾಡಿದ್ವಿ. ಆಮೇಲೆ ಮೇನ್ ನಾವೇನಂದ್ರೆ ದೇಶೀಯ ಹಸುವಿನ ಗೋತ ಅಥವಾ ಗಂಜಿಳ ಅಂತೀವಿ, ಆ ಗಂಜಿಳನ ವೇಸ್ಟ್ ಮಾಡಬಾರ್ದು, ಶೇಖರಣೆ ಮಾಡ್ಕೊಬೇಕು. ಅದರಿಂದ ನಾವು ಹಾರ್ಕ ಮಾಡ್ತೀವಿ ಸರ್. ಹಾರ್ಕದಿಂದ ಅದು 120-130 ರೂಪಾಯಿ ಲೀಟರ್ ಹಾರ್ಕ ಅಂದ್ರೆ ಬಟ್ಟೆ ಇಳಿಸು. ಇದು ಯಾವ ರೀತಿ ಅದನ್ನ ತಯಾರು ಮಾಡ್ತೀರಾ? ಬೆಳಗ್ಗೆ ಒಂದು ಬೆಳಗಿನ ಜಾವ ಆಗ್ತಂತ ಗೋಮೂತ್ರನ ಒಂದು 10 ಲೀಟರ್ ಇಟ್ಕೊಂಡು ಒಂದು 4 ಲೀಟರ್ ಹಾರ್ಕ ತಗೊಂತೀವಿ ಸರ್. ಅದನ್ನ ಅದು ಕುದಿಸಿ ಹಾವಿ ಬರುತ್ತೆ ಸರ್. ಅದು ಆ ತರ ಹಾವಿ ಹನಿ ಹನಿ ಬಂದಿತ್ತು ಅಂದ್ರೆ ಅದು ಶೇಖರಣೆ ಮಾಡಿ ಕೊಡ್ತೀವಿ ಸರ್. ಅದು ಆಕ್ಚುಲಿ ನಮ್ಮ ದೇಹದ ಎಲ್ಲಾ ಕಾಯಿಲೆಗಳಿಗೂ ಬಹಳ ಕಾಯಿಲೆಗಳಿಗೆ ಗುಣಮುಖ ಅಂತ. ಅದು ಕೆಮ್ಮು ಮತ್ತು ನೆಗಡೆ ಪಕ್ಕ ಅಂದ್ರೆ ಕ್ಯಾನ್ಸರ್ ಬಹಳ ಒಳ್ಳೆ ಔಷಧಿ ಸರ್. ಅದು ಅದನ್ನೆಲ್ಲ ಯಾವ ರೀತಿ ಮಾರಾಟ ಮಾಡ್ತೀರಿ ನೀವು ಸರ್? ಅದು ಕೆಲವು ಹಿಂಗೆ ಬಂದು ಗೊತ್ತಿರೋರು ಇರ್ತಾರೆ, ಹಿಂಗೆ ಗೊತ್ತಾಗಿರ್ತದ ಇನ್ನು ಸಿಗುತ್ತೆ ಅಂತ ಅವ್ರು ಬರ್ತಾಯಿರ್ತಾರೆ, ನಾವು ಹಿಂಗೆ ಲೋಕಲಲ್ಲಿ ಕೊಡ್ತಾಯಿರ್ತೀವಿ ಸರ್. ಅಂದರೆ ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾಗಿ ಅದನ್ನು ಬಳಸಿದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಸರ್. ಮನುಷ್ಯನ ದೇಹದಲ್ಲಿ 90 ಕಾಯಿಲೆಗಳು ಗುಣ ಆಗುತ್ತೆ ಸರ್ ಅದನ್ನು ಬಳಸಿದ್ರೆ. ಅದೇ ಅಂತಲ್ಲ, ನಮ್ಮ ಮನೆಗೆ ಒಂದು ದೇಶಿ ಹಸು ಇತ್ತಂದ್ರೆ ಆ ಗೋಮೂತ್ರ ಬೆಳಗ್ಗೆ ಎದ್ದು ಹಿಡ್ಕೊಂಡು ಅದನ್ನು ಒಂದು 10-15 ಎಂ ಎಲ್ ಕುಡಿದ್ರೆ ಸಾಕು ಮನುಷ್ಯ. ಅದನ್ನೇ ಕುಡಿಬೇಕಂತೇನಿಲ್ಲ. ಈಗ ಸಿಟಿ ಒಳಗೆ ಹಸು ಕಟ್ಟಕ್ಕಾಗಲ್ಲ, ಕಟ್ಟಿರಲ್ಲ, ಅವ್ರಿಗೆ ಬೇಕು, ರೆಡಿಮೇಡ್ ಬೇಕು. ಹಂಗಾಗಿ ಪ್ರತಿಯೊಬ್ಬ ರೈತರು ಒಂದೊಂದು ಹಸು ಕಟ್ಕೊಂಡ್ರಿ. ದೇಶಿ ಹಸು ನಮ್ಮ ಹಳ್ಳಿಕರ ಆಗಿರ್ಬೋದು, ಅಮೃತ್ಮಾಲ್ ಆಗಿರ್ಬೋದು, ಗೀರ್ ಆಗಿರ್ಬೋದು, ಒಟ್ಟು ದೇಶಿ ಹಸಿನ ಗೋಮೂತ್ರ ದಿನ ಬೆಳಗ್ಗೆ ಎದ್ದಿಟ್ಟು ಒಬ್ಬ ಮನುಷ್ಯ 10-15 ಎಂ ಎಲ್ ಕುಡಿದ್ರೆ ಅವನಿಗೆ ಬರ್ತಕ್ಕಂಥ ಎಷ್ಟೋ ಕಾಯಿಲೆಗಳು ಗುಣ ಆಗ್ತವೆ ಸರ್. ಅದನ್ನು ಅವರು ಕುಡಿದು ನೋಡಿ ಅನುಭವಿಸ್ಬೋದು. ಒಂದು 5-6 ತಿಂಗಳಾದ ನಂತರ ಅವನಿಗೆ ಅನುಭವ ಆಗುತ್ತೆ ಸರ್. ಅವರಿಂದ ಏನು ಫಲಿತಾಂಶ ಸಿಗ್ತದೆ ಅವರಿಗೆ ಗೊತ್ತಾಗುತ್ತೆ, ಅವರಿಗೆ ಗೊತ್ತಾಗುತ್ತೆ. ಹೇಳದೇ ಬೇಕಿಲ್ಲ ಸರ್ ಬೇರೆ. ಈಗೆಲ್ಲ ಪ್ರತಿಯೊಂದು ಹಸಿವಿಗೆ ಅಂದ್ರೆ ಬಾನಿ ಮಾಡಿಕೊಂಡು ಅಲ್ಲಿಗೆ ನೀರು ಬಿಡೋ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ನೀರನ್ನು ಮಾತ್ರ ಅಷ್ಟೇನೆ ಕೊಡೋದು ನೀವು? ಬೇರೆ ಮುಸರೆ ನಮ್ಮ ಲೋಕಲ್ ಮುಸರೆ ಕೊಡ್ತೀವಿ ಸರ್. ಅದಕ್ಕೆ ಅಂಗಡಿಯಲ್ಲಿ ಬರೋ ಕೆಮಿಕಲ್ ಮೆಡಿಸಿನ್ ಕೊಡಲ್ಲ ಸರ್ ನಾವು. ಅದು ಕೊಟ್ರೆ ಆರ್ಗಾನಿಕ್ ಆಗಲ್ಲ ಸರ್. ಹಿಂಡಿ ಅಂದ್ರೆ ಹತ್ತಿ ಕಾಳು ಹಿಂಡಿ, ಶೇಂಗಾ ಹಿಂಡಿ ಕೊಡ್ತೀವಿ, ಆಮೇಲೆ ಮೆಕ್ಕೆಜೋಳದ ಹಿಟ್ಟು ಕೊಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ, ಹೆಚ್ಚಿಗೆ ಕೊಡಲ್ಲ ಸರ್. ಒಟ್ಟು ಹೊರಗಡೆ ಸಿಗಂತ ಹಿಂಡಿ ಬೂಸ ಮಾತ್ರ ಕೊಡಲ್ಲ ನೀವು? ಕೊಡಲ್ಲ ಸರ್. ಆ ಮೆಡಿಕಲ್ ಸ್ಟೋರ್ ಏನು ಕೆಮಿಕಲ್ ಮಾಡಿರ್ತಾರ ಟಾನಿಕ್ ಅವನ್ನೆಲ್ಲ ಅವೆಲ್ಲ ಕೊಡಲ್ಲ ಸರ್. ಪೇಣಿ ಅಂತಾರೆ, ಹೌದು ಸರ್, ಪೇಣಿ ಅಂತದ್ನೆಲ್ಲ ಏನು ಕೊಡಲ್ಲ ಸರ್. ಈಗ ಮೇವು ಅಂತಂದ್ರೆ ಯಾವ ರೀತಿಯಾದಂತ ಮೇವು ಅಂದ್ರೆ ದಿನಕ್ಕೆ ಎಷ್ಟು ಬಾರಿ ಕೊಡ್ತಾ ಇದ್ರೆ ಸರ್? ದಿನಕ್ಕೆ 2 ಬಾರಿ ಕೊಡ್ತೀವಿ ಸರ್, ಬೆಳಿಗ್ಗೆ ಮಧ್ಯಾಹ್ನ 3:30-4 ಗಂಟೆ ಅಷ್ಟೇ ಸರ್. 2 ಬಾರಿ ಮೇವು ಕೊಡೋದು. ಆಕ್ಚುಲಿ 2 ಬಾರಿ ಯಾಕೆ ಮೇವು ಕೊಡ್ಬೇಕಂದ್ರೆ ಅದು ಎಷ್ಟು ಹಾಕಿದ್ರು ತಿಂತಲೇ ಇರೋ ಸರ್, ಮಿಲ್ಕ್ ಹಾಕಲ್ಲ. ಆ ತಿಂದ್ರ ಅಂತಾರೆ ಸಗಣಿಗೆ ವಾಪಸ್ಸಾಗುತ್ತೆ ಹೊರತು ದೇಹಕ್ಕೆ ಅಂಟಲ್ಲ ಸರ್. ಅದು ಅಂದ್ರೆ ಮಿಲ್ಕ್ ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ಹಾಲಿನ ಪ್ರಮಾಣ ಹೆಚ್ಚಲ್ಲ ಅಂತ ಹೇಳ್ತಾರೆ? ಹಾಲಿನ ಪ್ರಮಾಣನೂ ಹೆಚ್ಚಲ್ಲ ಸರ್, ಅದು ದೇಹಕ್ಕೂ ಅಂಟಲ್ಲ. ಕೆಲವೊಬ್ರು ನಮ್ಮ ಲೋಕಲ್ ಮನುಷ್ಯರಂದ್ರೆ ಯಾವಾಗ್ಲೂ ತಿಂತಲೇ ಇರ್ತಾನ, ಆಕ್ಟಿವಿಟಿ ಆಗಿರಲ್ಲ ಅವನು, ಜೀರ್ಣ ಆಗಲ್ಲ, ತಿಂತಿರ್ತಾನ ಅವನು, ಆಕ್ಟಿವಿಟಿ ಇರಲ್ಲ ಅವನು, ಸುಮ್ಮನೆ ಒಂಥರ ದಂದತ್ವ. ಹಂಗೆ ಹಸುಗಳು ಅಷ್ಟೇ ಸರ್, ತಿಂತ ಇರ್ತಾವೆ, ಸುಮ್ಮನೆ ಸಗಣಿ ಹಾಕ್ತಿರ್ತ, ಮಿಲ್ಕ್ ಹಾಕಲ್ಲ. ಅದಕ್ಕೆ ಬೇಕಾದ ಅಂಶಗಳು ಮೇವನಾಗಿರೋದು ಸಿಗಲ್ಲ. ಅದಕ್ಕೆ ಅಂದ್ರೆ ಬೆಳಿಗ್ಗೆ ಒಂದ್ ಟೈಮ್, ಸಾಯಂಕಾಲ ಒಂದ್ ಟೈಮ್ ಕೊಡ್ತಾರೆ ಅಂದ್ರೆ ಹಿತಮಿತವಾಗಿ ಕೊಡ್ತಾರೆ? ಒಂದು ತೂಕೇನಿಲ್ಲ, ಒಂದು ಲಿಮಿಟ್ ಆಗಿ ಈ ಹಸು ಎಷ್ಟು ತಿನ್ಬಹುದು, ಹಂಗೆ ದೊಡ್ಡ ಹಸು ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಈಗ ಚಿಕ್ಕ ಸಿಗಾದ್ರೆ ಒಂಥರ, ಹಾಲು ಕೊಡುವಂತ ಸಿಗಾದ್ರೆ ಒಂಥರ, ಈ ತರ ಕೊಡ್ತೀವಿ. ಹಸುಗಳಿಗೆ ಮಾಮೂಲಿ ಎಲ್ಲಕ್ಕೂ ಒಂದೇ ತರ ಕೊಡ್ತೀವಿ, ಕರುಗಳಿಗೆ ಮಾತ್ರ ಸ್ವಲ್ಪ ಹಾಕ್ತಿವಿ. ಹಾಲು ಕೊಡ ಹಸುಗಳಿಗೆ ಹೆಚ್ಚಿಗೆ ಹಿಂಡಿ, ಶೇಂಗಾದ ಹಿಂಡಿ, ಹತ್ತಿಕಾಳು ಹಿಂಡಿ ಹಾಕ್ತೀವಿ ಸರ್. ಇದ್ರೆ ಬೆಣ್ಣೆ ಚೆನ್ನಾಗಿರುತ್ತೆ ಸರ್. ಅದು ಈಗ ಶೇಂಗಾ ಹಿಂಡಿ ಇದನ್ನೆಲ್ಲ ಬೇರೆ ಕಡೆಯಿಂದ ತರ್ತಾರೆ? ನೀವೇ ಬೇರೆ ಕಡೆಯಿಂದೆಲ್ಲ ತರ್ತೀವಿ, ನಾವೇ ಶೇಂಗಾ ಬೆಳೆದ್ಬಿಟ್ಟು ಅದನ್ನ ನಾವೇ ಶೇಂಗಾ ಎಣ್ಣೆ ಹಾಕ್ಸ್ಕೊಂಡ್ಬಿಟ್ಟು ಎಣ್ಣೆ ನಾವು ಬಳಸ್ಕೊಂತೀವಿ, ಆ ಹಿಂಡಿನ ಹಸುಗಳಿಗೆ ಕೊಡ್ತೀವಿ. ಒಂದ್ ಕಡೆ ನಿಮಗೆ ಗುಣಮಟ್ಟದ ಎಣ್ಣೆನ ಸಿಗುತ್ತೆ, ಗುಣಮಟ್ಟದ ಹಿಂಡಿನ ನಿಮ್ಮ ಹಸುಗಳಿಗೆ ಸಿಗುತ್ತೆ. ಹೌದು ಸರ್. ಅಂದ್ರೆ ಇದು ಒಳ್ಳೆ ಪದ್ಧತಿ ಅಂದ್ರೆ ತಪ್ಪಾಗಲ್ಲ? ಹೌದು ಸರ್, ಒಳ್ಳೆ ಪದ್ಧತಿ ಸರ್. ಎಲ್ಲಾ ರೈತರು ಅದ್ ಮಾಡ್ಕೊಬೋದು ಸರ್. ಶೇಂಗಾ ಮಾರ್ಕೆಟ್ಗೆ ಹಾಕಿ ಎಣ್ಣೆ ಟಿನ್ ತರ ಬದಲಿ ಅದರಲ್ಲಿ ಎಲ್ಲಾ ತರದ ಕೆಮಿಕಲ್ ಐತೆ ಸರ್. ಅದ್ರಲ್ಲಿ ಟಿನ್ ಅಲ್ಲಿ ಆದ್ರೆ ನೇಮ್ಸ್ ಇರುತ್ತೆ, ಅದರಲ್ಲಿ ಕ್ವಾಲಿಟಿ ಪಕ್ಕ ಶೇಂಗಾ ಎಣ್ಣೆ ಅಂದ್ರೆ ಶೇಂಗಾ ಎಣ್ಣೆ ಇರಲ್ಲ, ಆ ಸ್ಮೆಲ್ಲೇ ಇಲ್ಲ. ಅದೇ ನಾವು ಜಿನ್ನೆಲ್ಲ ಹಾಕ್ಸ್ಕೊಂಬಂದು ಶೇಂಗಾ ಎಣ್ಣೆ ಸ್ಮೆಲ್ ಅದರದಷ್ಟು ಕ್ವಾಲಿಟಿ ಟಿನ್ನಲ್ಲಿ ಸಿಗಲ್ಲ ಸರ್. ಈಗ ಮಳೆಗಾಲ ಆಗಿರೋದ್ರಿಂದ ಸಾಕಷ್ಟು ನಿಮ್ಗೆ ಹಸಿಮೆವು ಸಿಗುತ್ತೆ. ಈಗೇನು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಹಸಿಮೆವು ಕೊಡ್ತಾ ಇದ್ರ ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲೂ ಹಸಿಮೆ ಸಿಗಲ್ಲ ನಿಮಗೆ? ಹಸಿಮೆವು ಸಿಗದೇ ಇರೋಂತ ಕಾಲದಲ್ಲಿ ಯಾವ ಮೇವು ಕೊಡ್ತೀರಾ ಸರ್? ಒಣ ಮೇವು ಕೊಡ್ತೀವಿ ಸರ್. ಈಗಲೂ ಒಂದ್ ಮೇವು ಒಣಮೇವು ಕೊಡ್ತೀವಿ, ಹಸಿ ಹುಲ್ಲಿದ್ರೆ ಹಸಿ ಹುಲ್ಲು ಒಂದ್ ಮೇವು, ಒಣ ಹುಲ್ಲು ಜಾಸ್ತಿ ಸರ್. ಈಗ ಒಣಮೇವು ಅಂತಂದ್ರೆ ಯಾವ ರೀತಿಯಾದ ಹುಲ್ಲು? ರಾಗಿ ಹುಲ್ಲು, ಮತ್ತೆ ನಾಣು ಹುಲ್ಲು ಸಿಕ್ಕರೆ ನಾಣೆ ಹುಲ್ಲು, ಒಟ್ಟಿಗೆ ರಾಗಿ ಹುಲ್ಲು ಶೇಂಗಾ ಹುಬ್ಳು ಜಾಸ್ತಿ ಸರ್. ಈಗ ಶೇಂಗಾದ ಹುಬ್ಳು ಇರಲೇಬೇಕಂತ ಹೇಳ್ತೀರಾ? ಇರಲೇಬೇಕಂತೇನಿಲ್ಲ ಸರ್, ಆಕ್ಚುಲಿ ಅದಕ್ಕೆ ಬೇಕಾಗಿರೋದು ರಾಗಿ ಹುಬ್ಳು. ಈಗ ಇಲ್ಲಿ ಶೇಂಗಾ ಹೆಚ್ಚಿಗೆ ಬೆಳೆಯೋದ್ರಿಂದ ಶೇಂಗಾ ಹುಬ್ಳು ಹಾಕ್ತೀವಿ ಸರ್. ಈ ಮೆಕ್ಕೆಜೋಳದ ಸಪ್ಪೆ ಈ ರೌದಿ ಇದೆಲ್ಲ ಯೂಸ್ ಆಗುತ್ತೆ ಸರ್? ಹೌದು, ಅದು ಯೂಸ್ ಆಗುತ್ತೆ ಸರ್, ಅದನ್ನು ಹಾಕ್ತೀವಿ ಸರ್. ಇಲ್ಲೇ ನಮ್ಮ ಮೆಕ್ಕೆಜೋಳ ಕಮ್ಮಿ ಇಲ್ಲ, ಹಂಗಾಗಿ ಮೆಕ್ಕೆಜೋಳ ಕಮ್ಮಿ ಸಿಗ್ತಾ ಇಲ್ಲ, ಹೊರಗಡೆ ತಂದು ಹಾಕ್ತೀವಿ ಸಪ್ಪೆನು. ಈಗ ಹಸುಗಳ ಒಂದು ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಗುಣಮಟ್ಟದ ಮೇವುಗಳನ್ನ ಕೊಡ್ಬೇಕಂತ? ಹೌದು ಹೌದು ಸರ್. ಈಗೆಲ್ಲ ಹೊರಗಡೆ ಏನಾದ್ರೂ ಮೇಸ ಹೊಡ್ಕೊಂಡು ಹೋಗ್ತೀರಾ ನಿಮ್ ಜಮೀನ್ ಹತ್ರ ಆಗ್ಲಿ ಈ ತರ? ಸರ್ ಇಲ್ಲ, ಬಹಳ ಹಸುಗಳಾಗಿರೋದ್ರಿಂದ ಇಲ್ಲಿ ನಮ್ ಕಡೆ ಅಡವಿ ಇಲ್ಲ, ಮತ್ತೆ ಬೇರೆ ಹೊಲಗಳು ಅಲ್ಲಿ ಹೋಗ್ಬಿಡುತ್ತೆ, ಹಂಗಾಗಿ ಮೇಸಕ್ಕೆ ಎಲ್ಲಿ ಹೊಡ್ಕೊಂಡು ಹೋಗ್ತೀವಿ ಸರ್. ಆಕ್ಚುಲಿ ಹೊಡ್ಕೊಂಡು ಹೋಗ್ಬೇಕು ಸರ್, ಇವನ್ ದೇಶಿ ಹಸನ ಹೊಡ್ಕೊಂಡು ಹೋದ್ರೆ ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಮೇಸಕ್ಕೆ ಆಗದ ಕಾರಣ ಇಲ್ಲೇ ನಮ್ಮ ಫಾರಂ ಸೂತ್ರನೇ ಇಲ್ಲೇನೆ ಇಟ್ಕೊಂಡಿರ್ತೀವಿ. ಈಗ ಅಕ್ಕಿ ಚೇಂಜ್ ಮಾಡಬೇಕು, ಈಗ ರಾತ್ರಿ ಇಲ್ಲಿ ಕಟ್ಟಿದ್ರ ಬೆಳಿಗ್ಗೆ ಇನ್ನೊಂದು ಕಡೆ ಕಟ್ಟಬೇಕು ಅಂದ್ರೆ ಆ ಪದ್ಧತಿ ಏನಾದರೂ ಅನುಸರಿಸಿದ್ರೆ ಸರ್? ಅನುಸರಿಸ್ಬೇಕಂದ್ರೆ ಹೊರಗಡೆ ಇದು ಮಾಡ್ತಿದ್ವಿ ಸರ್, ಇನ್ನೂ ಮಾಡಿಲ್ಲ ಅದನ್ನು, ಹೊರಗೆ ಬಿಡೋಕ್ಕಂತಲ್ಲ. ಮುಂಚೆ ಎಲ್ಲ ಬಿಡ್ತಿದ್ವಿ ಸರ್, ಈ ಕಡೆ ಮಗ್ಲ ಬೀಳಿತ್ತಲ್ಲ ಅದು ಕೊಡಿತಾ ಇದ್ವಿ, ನೈಟ್ ಮಾತ್ರ ಒಳಗೆ ಕಟ್ತಿದ್ವಿ. ಈಗ ಅಲ್ಲಿ ಹೊಲ ಮಾಡಿದಾಗಲಿಂದ ಒಳಗಡೆನೆ ಜಾಸ್ತಿ ಇರ್ತದೆ ಸರ್. ಈಗ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಲಿಲ್ಲ ಅಂತಂದ್ರೆ ಸಾಕಷ್ಟು ಈ ಒಂದು ಕಾಯಿಲೆ ದೃಷ್ಟಿಯಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ಸ್ವಚ್ಛತೆ ಅಂದ್ರೆ ಯಾವ ರೀತಿ ಮಾಡಿಸ್ತಾ ಇದ್ರೆ? ಅಂತ ಏನ್ ಕೇರ್ ತಗೋನದೇನ್ ಬೇಕಿಲ್ಲ ಸರ್ ಅವುಗಳು ಅಷ್ಟೇ. ಅಂದ್ರೆ ಈಗ ನಾಟಿ ಹಸು ಆಗಿರೋದ್ರಿಂದ ಅಂದ್ರೆ ಪ್ರತಿನಿತ್ಯ ಅವಕ್ಕೇನು ಮೈ ತೊಳೆಯುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಹೌದು ಸರ್, ಅದು ತಿಂಗಳಿಗೆ 2 ತಿಂಗಳು ಒಂದ್ಸರಿ ತೊಳೆದ್ರು ಮಾಪಿನ ಅದು ಕೊಳೆ ಮಾಡ್ಕೊನಲ್ಲ ಅವುಗಳಂಗೆ, ಯಾಕಂದ್ರೆ ಅದು ತೆಳ್ಳಿಗೆ ಹಾಕುತ್ತೆ ಸರ್ ಸಗಣಿ ಎಚ್ ಎಫ್, ಹಂಗಾಗಿ ಮೈ ಎಲ್ಲ ಕೊಳೆ ವಾಸನೆ ಇಡುತ್ತೆ. ಆದ್ರೆ ಈ ಹಸು ವಾಸನೆಯಿಂದ ಬರಲ್ಲ ಸರ್, ಇದು ಆ ಕೊಟ್ಟಿಗೆ ಆಯ್ತು. ಬಹಳ ಜನ ಬಂದು ನೋಡ್ತಾರಲ್ಲ, ಇದು ಸ್ಮೆಲ್ಲಿನ ಇಲ್ಲ ನೋಡ್ರಿ ಈ ಹಸುಗಳು, ಅದು ಅದ್ರ ಕೊಟ್ಟಿಗೆ ವಾಸನೆ ಬರುತ್ತೆ ಹೆಚ್ಚಾಗಿ ಹಸುಗಳು ಇದ್ರ ಬರಲ್ಲ, ಬಹಳ ಜನ ನೋಡಕ್ ಬರ್ತಾ ಇರ್ತಾರೆ ಇಲ್ಲಿಗೆ, ಹಂಗಂತ ಇರ್ತಾರೆ ಅವರು. ಈಗ ಆಗಿಂದಾಗೆಲ್ಲ ಸಗಣಿ ಗಂಜಲೋ ಬೇರೆ ಕಡೆ ಎತ್ತಿ ಹಾಕೋದು ಗಂಜಲ ಸೀದಾ ಒಂದು ನಮ್ಮ ತೊಟ್ಟಿ ಒಳಗೆ ಹೋಗ್ಬಿಡ್ತು ಸರ್. ಒಂದು 45,000 ಲೀಟರ್ ಇರೋಂಥ ಒಂದು ತೊಟ್ಟಿ ಮಾಡಿದ್ವಿ ಸಿಮೆಂಟಿಂದ, ಅದರೊಳಗೆ ಹೋಗುತ್ತೆ. ಅದರಿಂದ ಫಿಲ್ಟರ್ ಆಗಿ ಇನ್ನೊಂದು ತೊಟ್ಟಿಗೆ ಹೋಗುತ್ತೆ ಸರ್. ಆ ತೊಟ್ಟಿಯಿಂದ ನಮ್ಮ ತೋಟಕ್ಕೆ ಡ್ರಿಪ್ ಮುಖಾಂತರ ಹೋಗಿ ಮಾಡಿದ್ವಿ ಸರ್. ಅದು ಗಂಜಲನೆಲ್ಲ ಗಂಜಲ ಅದು ತೊಳೆದದ್ದು ಅಷ್ಟು ನೀರು ನಮ್ಮ ತೋಟಕ್ಕೆ ಡ್ರಿಪ್ ಮುಖಾಂತರ ಪ್ರತಿಯೊಂದು ತೋಟಕ್ಕೆ ಹೋಗುತ್ತೆ ಸರ್. 29 ಹಸುವಿನ ಗಂಜಲ ಒಂದೇ ಕಡೆ ಹೋಗ್ಬೇಕಂತಂದ್ರೆ ತೊಟ್ಟಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನೀವು? ಹೌದು ಸರ್, 45,000 ಲೀಟರ್ ಇಡಿಸ್ತದೆ ಸರ್ ತೊಟ್ಟಿ. ಅದು ಆ ತೊಳೆದುದ್ದೆಲ್ಲ ಹೋಗುತ್ತೆ. ನಮ್ಮ ಯಾವ್ಯಾವ ಹೊಲಕ್ಕೆ ಎಲ್ಲೆಲ್ಲಿ ಬಿಡ್ಬೇಕು ಎಷ್ಟೆಷ್ಟು ಆ ಗಾತ್ರದಲ್ಲಿ ನಾವು ಮೋಟರ್ ಚಾಲು ಮಾಡ್ಕೊಂಡು ನೀರಿನ ಒಟ್ಟಿಗೆ ಬಿಡ್ತೀವಿ ಸರ್. ಅದು ನೀರಿನ ಜೊತೆಗೆ ಹೋಗ್ಬಿಟ್ಟು ಅದು ಹೊಲ ತುಂಬ ಸ್ಪ್ರೆಡ್ ಆಗುತ್ತೆ. ನಾವು ಜೀವಾಮೃತನೂ ಮಾಡ್ತೀವಿ ಸರ್. ಆಮೇಲೆ ಗೋನಂದ ಜಲ ಅಂತ ಮಾಡಿದ್ವಿ, ಗೋನಂದ ಕೃಪಾ ಅಂತಾನು ಇದೆ. ಈಗ ಡಿಕಾಂಪೋಸರ್ ಮಾಡಿದ್ವಿ ಅಂತ ಹೇಳಿದ್ರ, ಡಿಕಾಂಪೋಸರ್ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಗಿಡಗಳಿಗೆ ಕೊಡ್ತೀವಿ ಸರ್? ಅದೊಂದು ಲಿಕ್ವಿಡ್ ಟೈಪ್ ಬರುತ್ತೆ ಸರ್, ಅದು ಆರ್ಗಾನಿಕ್ ಇದರಿಂದ. ಅದನ್ನ ಒಂದು 1 ಲೀಟರ್ಗೆ 1 ಕೆಜಿ ಪ್ರಮಾಣ ಬೆಲ್ಲ ಅಂತ ಇರುತ್ತೆ ಸರ್. ಒಂದು 200 ಲೀಟರ್ಗೆ 2 ಕೆಜಿ ಪ್ರಮಾಣ. ಅದನ್ನ ಒಂದು 2 ಲೀಟರ್ ಹಾಕೊಂಡ್ಬಿಟ್ಟು ಅದನ್ನ ಹಾಕ್ಬಿಟ್ರೆ ಡೆವಲಪ್ ಆಗುತ್ತೆ ಸರ್ ಅದರಲ್ಲಿ ಬ್ಯಾಕ್ಟೀರಿಯಾಗಳು. ಅದನ್ನ ನಾವು ಗಂಜಲದೇನು ಈಗ ಹೋಗ್ತಿದೆ ಅದರೊಳಗೆ ಬಿಟ್ಬಿಡ್ತೀವಿ, ಇಷ್ಟು ಗಿಡಕ್ಕೆ ಇಷ್ಟು ಲೀಟರ್ ಹೋಗ್ಲಿ ಅಂತ. ಅದು ನೀರಿನ ಮುಖಾಂತರ ಹೋಗ್ಬಿಡುತ್ತೆ ಸರ್, ಡ್ರಿಪ್ ಮುಖಾಂತರನೇ ಕೊಟ್ಬಿಡ್ತೀವಿ ಅದನ್ನು. ಈಗೆಲ್ಲ ನಾವು ಈ ಥರ ಡ್ರಿಪ್ ಮಾಡ್ಕೊಂಡಾಗ್ಲಿಂದ ಮೋಟ್ರು ಪೈಪ್ ಲೈನ್ ತಗೊಂಡಾಗ್ಲಿಂದ ನಾವು ಹಂಗೆ ಡೈರೆಕ್ಟ್ ಡ್ರಿಪ್ ಮುಖಾಂತರನೇ ಕೊಡ್ತಾ ಇದ್ದೀವಿ. ಈ ಥರ ನೀವು ಡಿಕಾಂಪೋಸರ್ ಮತ್ತು ಜೀವಾಮೃತ ಅಂದ್ರೆ ಯಾವ್ಯಾವ ಬೆಳಿಗ್ಗೆ ಹೆಚ್ಚಾಗಿ ಕೊಡ್ತಾ ಇದ್ರೆ? ನೀರುಳ್ಳಿಗೂ ಮತ್ತೆ ಅಡಿಕೆ ಕೊಡ್ತೀವಿ. ನೀರುಳ್ಳಿ ಬಿಡ್ಬೇಕಾದ್ರೆ ನಮ್ದೀಗ ಸ್ಪ್ರಿಂಕ್ಲರ್ ಮಾಡಿದ್ವಿ ಸರ್. ಆ ಸ್ಪ್ರಿಂಕ್ಲರ್ ಅದೇ ನೀರಿಗೆ ಉಂಟು ಹೋಗುತ್ತೆ. ನೀರು ಕಟ್ಟುವ ನೀರು ಬಿಡುವಾಗ ಅದೇ ಪೈಪ್ ಲೈನ್ ಬಿಟ್ಟಾಗ ನೀರು ಕಟ್ತಾ ಇತ್ತು ಸರ್. ನೀರಿನ ಒಟ್ಟಿಗೆ ಅದು ಗಂಜಲ ಅದು ಹೋಗ್ತಿತ್ತು, ಅದು ಮಡಿ ಆಯಿಸುವಿಕೆ ಅದು ಆ ಥರ ಮಾಡ್ತಾ ಇದ್ವಿ. ಅಂದ್ರೆ ಈ ರೀತಿ ನೀವು ಜೀವಾಮೃತ ಮತ್ತು ಡೀಪ್ ಕಾಂಪೋಸರ್ ಈ ಒಂದು ಬೆಳೆಗೆ ಕೊಟ್ಟಿದ್ರಲ್ಲ, ಅಂದ್ರೆ ಬೆಳೆಯಲ್ಲಿ ಏನಾದರೂ ಬದಲಾವಣೆ ಕಂಡಿದ್ರೆ? ಹ್ಞೂ ಸರ್, ಬೆಳೆ ಬದಲಾವಣೆ ನಾವು ಬರೀ ರಾಸಾಯನಿಕ ಹೆಚ್ಚಿಗೆ ಬೆಳೆಸಿ ನೀರುಳ್ಳಿ ಬೆಳೆದಿದ್ದು ಹೆಚ್ಚಿಗೆ ಚೆನ್ನಾಗಿರಲ್ಲ ಸರ್, ಡ್ಯಾಮೇಜ್ ಬಂದ್ಬಿಡುತ್ತೆ ಜಲ್ದಿ. ಇದು ನಾವು ಇದನ್ನೇನು ಹೆಚ್ಚಿಗೆ ಮಾಡ್ಕೊಂಡು ನಾವು ಮಾಡ್ತೀವ ಸಾಕಷ್ಟು ದಿನ ಸ್ಟಾಕ್ ಇಡ್ಬೋದು ಸರ್. ಆಮೇಲೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಚೆನ್ನಾಗಿ ಸೈಜ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಸರ್, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಗುಣಮಟ್ಟದ ಬೆಳೆಗಳನ್ನ ಬೆಳಿಬೋದು ಸರ್. ಈಗ 27 ಗಿರ್ ತಳಿಗಳನ್ನ ಸಾಕಾಣಿಕೆ ಮಾಡಿದ್ರ, ಅದ್ರ ಜೊತೆಗೆ ಒಂದೆರಡು ಸಾಯಿವಾಲ ಜೊತೆಗೆ ಒಂದು ದೇವಣಿ ತಳಿಗಳನ್ನ ಸಾಕಾಣಿಕೆ ಮಾಡಿದ್ರ, ಯಾಕನಿಸ್ತು ನಿಮಗೆ ಈ ಒಂದು ಗಿರ್ ತಳಿ ಜೊತೆಗೆ ಇವನ್ನು ಸಾಕಾಣಿಕೆ ಮಾಡ್ಬೇಕು? ಅದು ಒಂದು ನಮ್ಮ ದೇಶೀಯ ಹಸು ಅಲ್ವಾ, ಅದನ್ನು ಇರ್ಲಿ ಅಂತ. ಇನ್ನು ಸ್ವಲ್ಪ ದಿನದ ಒಂದೆರಡು ನಮ್ಮ ಕರ್ನಾಟಕದ ಒಂದೆರಡು ಹಳ್ಳಿಕರ ಅಮೃತ ಮಲ್ಲ ಸಾಕ್ಬೇಕಂತಲೂ ಆಲೋಚನೆ ಇಟ್ಕೊಂಡಿನಿ ಸರ್. ಎಲ್ಲದು ಇರ್ಲಿ, ನಮ್ಮ ದೇಶೀಯ ಹಸುಗಳು ಒಂದು 3-4 ಜಾತಿ ನಮ್ಮ ಫಾರಂ ಅಲ್ಲಿ ಇರ್ಲಿ ಅಂತ. ಒಟ್ಟಾರೆ ದೇಶೀಯ ತಳಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು, ಸಾಕಾಣಿಕೆ ಮಾಡ್ಬೇಕು ಅನ್ನೋ ನಿಮ್ಮ ಉದ್ದೇಶ? ಬರೀ ಆದಾಯನ ಅಷ್ಟೇ ಮುಖ್ಯ ಅಲ್ಲ ನಿಮಗೆ? ಹೌದು ಸರ್, ಆದಾಯ ಮುಖ್ಯ ಅಲ್ಲ ಸರ್, ದೇಶೀಯ ಹಸುಗಳಿಂದ ಆದಾಯನೂ ಅಷ್ಟೇ ಬರುತ್ತೆ, ಆದ್ರೆ ಡೈರೆಕ್ಟ್ ಜಲ್ದಿ ಸಿಗಲ್ಲ ಅದರಲ್ಲಿ ಸರ್. ಹೊಲ ಡೆವಲಪ್ ಆಗುತ್ತೆ ಒಳ್ಳೆಗಾದ. 10 ಲೋಡು ನಮ್ಮ ಎಚ್ ಎಫ್ ಹಸು ಸಗಣಿ ಹಾಕೋದು, ಇದನ್ನು 1 ಲೋಡ್ ಹಾಕಿದ್ರೆ ಅದಕ್ಕೆ ಸರಿ ಸಮಾನ ಆಗುತ್ತೆ. ಹೌದು ಸರ್, ಪ್ರತಿಯೊಬ್ಬ ರೈತ ಒಂದೊಂದು ದೇಶೀಯ ಹಸು ಕಟ್ಟಿ ಅದರ ಸಗಣಿ ಮತ್ತು ಗೋಮೂತ್ರ ವೇಸ್ಟ್ ಮಾಡಿದಾಗ ಅವ್ನು ಕರೆಕ್ಟ್ ಬಳಸ್ಕೊಂಡ ಅಂದ್ರೆ ಅದರಿಂದ ಏನೇನು ಉತ್ಪಾದನೆ ಆಗುತ್ತೋ ಅಷ್ಟು ಉತ್ಪಾದನೆ ಮಾಡಿ ಹೊಲಕ್ಕೆ ಬಿಟ್ರೆ ಅಷ್ಟೇ ಲಾಭ ಐತೆ ಸರ್, ಲಾಭ ಜಾಸ್ತಿ ಸಿಗುತ್ತೆ. ಬರೀ ಹಾಲಿನ ನೋಡ್ಬಾರ್ದು ಸರ್ ನಾವು, ಹಾಲನ್ನು ನಾವೇನು ಮಾಡ್ತೇವೆ ಅಂದರೆ ನಮ್ಮ ದೇಶೀಯ ಹಸು ಹಾಲು 7 ಲೀಟರ್ ಕೊಡುತ್ತೆ, 1 ಲೀಟರ್ ಕೊಡುತ್ತೆ ಅಂತೇಳಿ ಎಲ್ಲ ಮಾರ್ಬಿಟ್ಟು ಜಾಸ್ತಿ ಹಾಲು ಸಿಗುತ್ತೆ ಅಂತ ಇದು ಮಾಡ್ತಾ ಇದ್ವಿ. ಈಗ ಸಾಕಷ್ಟು ಜನ ಬೆಂಗಳೂರಲ್ಲಿ 100 ರೂಪಾಯಿ ಲೀಟರ್ ಹಾಲು ಸರ್, ಇದು ನಮ್ಮ ದೇಶೀಯ ಹಸು ಅಲ್ಲ, 100 ರೂಪಾಯಿ ಹಾಲು. ದುರ್ಗ 70 ರೂಪಾಯಿ 80 ರೂಪಾಯಿ ಮಾರ್ತಿದ್ದಾರೆ, ನಮ್ಮ ಫ್ರೆಂಡ್ಸ್ಗಳೇ ಕೊಡ್ತಿದ್ದಾರೆ. ಈಗೆಲ್ಲ ನೀವು ಈ ಒಂದು ಸಾಕಾಣಿಕೆ ಮಾಡಿರಲ್ಲ ದೇಶೀಯ ತಳಿಗಳು, ಅಂದ್ರೆ ಏನಾದ್ರೂ ಈ ಹಸುಗಳಿಗೆ ಏನಾದ್ರೂ ಕಾಯಿಲೆ ಈ ತರ ಏನಾದ್ರೂ ಬರುತ್ತಾ ಸರ್? ಇದಕ್ಕೆ ಕಾಯಿಲೆ ಏನು ಬಂದಿಲ್ಲ ಸರ್, ಇದು ಮಟ್ಟ ಅನಿವಾರ್ಯ. ಏನ ಹುಲ್ಲಲ್ಲಿ ಮುಗ್ಗು ಬಿದ್ದಿರುತ್ತೆ ಸರ್, ಅಂದ್ರೆ ಕರಗಾಗಿರುತ್ತೆ, ಆ ಹುಲ್ಲೇನು ತಿಂತು ಅಂದ್ರೆ ಕೆಮ್ಮುತ್ತೆ ಸರ್. ಅದು ಆರ್ಡಿನರಿ ಲೋಕಲ್ ಒಂದು ಮಾತ್ರ ಹಾಕಿದ್ರೆ ಸಾಕು, ಅಲ್ಲಿ ಕೆಮ್ಮ ಗುಣ ಆಗುತ್ತೆ, ಅಂತ ಕಾಯಿಲೆ ಏನು ಬರಲ್ಲ ಸರ್. ಈಗ ಬೇರೆಲ್ಲ ಎಚ್ ಎಫ್ ಜರ್ಸಿ ತಳಿಗಳ ಹಸುಗಳ ಕರುಗಳಿಗೆ ಅಷ್ಟೊಂದು ಪ್ರಾತಿನಿಧ್ಯ ಕೊಡಲ್ಲ ನಮ್ಮ ಸಾಕಾಣಿಕೆದಾರರು, ಬಿಡಪ್ಪ ಇದು ಏನೋ ಅಂತ ಹೇಳ್ತಾರೆ. ಆದ್ರೆ ನೀವು ದೇಶೀಯ ಹಸುಗಳಲ್ಲಿ ಸಾಕಷ್ಟು ಕರುಗಳನ್ನ ಆರೈಕೆ ಮಾಡಿದ್ರ, ಅಂದ್ರೆ ಹಸುಗಳ ಆರೈಕೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಇದು ನಮ್ಮ ದೇಶೀಯ ಹಸುಗಳ ಆರೈಕೆ ಏನು ಜಾಸ್ತಿ ಬೇಕಾಗಲ್ಲ ಸರ್, ಅದಕ್ಕೆ ಮೇವು ನೀರು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ನಮ್ಮ ಎಚ್ ಎಫ್ ಜರ್ಸಿ ಅಂದ್ರೆ ಮಗುಗಿಂತ ಬಹಳ ಚೆನ್ನಾಗಿ ನೋಡ್ಕೊಂಡ್ಬೇಕು ಅವನ್ನ, ಹಂಗಾಗಿ ಜನ ಅದಕ್ಕೆ ಅಷ್ಟೇ ಖರ್ಚಾಗುತ್ತೆ. ಈ ಕರು ಸಾಕೋದಕ್ಕಿಂತ ಒಂದಿಟ್ಟಿಗೆ ಆಳು ಕರೆ ತಂದ್ಬಿಡೋಣ ಅಂದ ಒಂದು ಇದಕ್ಕೆ ಆ ಕರುಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರಲ್ಲ ಸರ್ ಅವರಿಗೆ. ಒಟ್ಟಾರೆ ಅವ್ರ ಆದಾಯದ ಮೇಲೆ ನೋಡ್ತಾರೆ, ಡಿಪೆಂಡ್ ಮಾಡ್ತಾರೆ ಸರ್. ನಾವು ಇದು ಆದಾಯ ಇದು ಅಷ್ಟೇ ಒಂದು ಕರು ಇದು ಹುಡುಕ್ಬೇಕಂದ್ರೆ ಸಿಗಲ್ಲ ಸರ್. ಇದು ಎಚ್ ಎಫ್ ಕರು ಎಷ್ಟು ಬೇಕಾದ್ರೆ ಸಿಗ್ತವೆ, ಆದ್ರೆ ನಮ್ಮ ಹಂಗಾಗಿ ಆ ಹೆಣ್ಣು ಕರುನ ಚೆನ್ನಾಗಿ ನಾವು ಸಂಪಾದಿಸ್ಕೊಂಡ್ರೆ ಅದು ಅಷ್ಟೇ ಲಾಭ ಸಿಗುತ್ತೆ ಸರ್. ಈಗ ನಿಮ್ಮಲ್ಲಿ ಇಷ್ಟೊಂದು ದೇಶೀಯ ಕರುಗಳು ಅದಾವಲ್ಲ, ಅಂದ್ರೆ ಮಾರಾಟ ಏನಾದ್ರೂ ಮಾಡ್ತೀರಾ ಬೇಕಂದ್ರೆ ರೈತರಿಗೆ? ಸರ್ ಇಲ್ಲ ಕೊಡಲ್ಲ ಸರ್, ಅದು ನಾವು ಇನ್ನೂ ಹೆಚ್ಚಿನದಾಗಿ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀವಿ ಸರ್. ಈಗ ಹಾಲು ಅಂದ್ರೆ ಯಾವ ರೀತಿ ಕರೀತಾರೆ ಇದಕ್ಕೆ? ಹಾಲು ಮಿಷಿನ್ ಏನಾದ್ರೂ ತಂದ್ರೆ ಸರ್? ಮಿಷಿನ್ ಏನಿಲ್ಲ, ಹಾಲು ಎಲ್ಲ ನಮ್ಮ ಮಕ್ಕಳೇ ಕರೆದು ಬಿಡ್ತಾರೆ ಸರ್ ಹಾಲ್ನ. ಈಗ ಕೊರೋನಾ ಇರೋದ್ರಿಂದ ಮೊದಲು ಬಸ್ಸಿಗೆ ಕಳಿಸಿದ್ವಿ ಜಗಳೂರು, ಈಗ ಅವರೇ ಡೈರೆಕ್ಟ್ ಬಂದು ತಗೊಂಡು ಹೋಗ್ತಾರೆ ಸರ್ ಹಾಲ್ನ. ಇಲ್ಲ ನಮ್ಮ ಜಗಳೂರು 50 ರೂಪಾಯಿ ಲೀಟರ್ ಕೊಡ್ತೀವಿ, ಬೆಣ್ಣೆ 1,300 ರೂಪಾಯಿ ಕೆಜಿಗೆ ಕೊಡ್ತೀವಿ ಸರ್. ಈಗ ಹಾಲು ಅಂತಂದ್ರೆ ಪ್ರತಿ ಒಂದು ಹಸು ಎಷ್ಟು ಲೀಟರ್ ಕೊಡ್ಬೋದು ಅಂತ ಸರ್? ಇದು 4-5 ಲೀಟರ್ ಲಾಸ್ಟ್ ಸರ್. ಇದು ಒಂದ್ ಟೈಮ್? ಹಾಂ ಸರ್, ಒಂದ್ ಟೈಮ್ಗೆ ಅಷ್ಟು ಕೊಡುತ್ತೆ. ಇದು HFS ಹಾಕಿದಂಗೆ ಬೂಸ್ಟು ಅದು ಇದು ಹಾಕ್ಬಿಟ್ರೆ ಇದು ಕೊಡುತ್ತೆ ಸರ್ 7-8 ಲೀಟರ್. ಆದರೆ ಅದು ಯೋಗ್ಯವಾಗಿರಲ್ಲ ಸರ್ ಹಾಲು, ಹಾಲು ಕ್ವಾಲಿಟಿ ಕ್ವಾಂಟಿಟಿ ಏನು ಇರಲ್ಲ ಅದು, ಅದು ದೇಸಿ ಹಸು ಹಾಲು ಆಗಲ್ಲ, ಬೇರೆ ಆಗ್ಬಿಡುತ್ತೆ ಅದು. ಈಗ ಒಂದು ಹಸು ಬೆಳಗ್ಗೆ 4-5 ಲೀಟರ್, ಸಾಯಂಕಾಲ 4-5 ಲೀಟರ್ ಕೊಟ್ಟರು ಸಾಕು? ಸಾಕು ಸರ್, ಮಸ್ತ್ ಅಷ್ಟೇ ಆಗುತ್ತೆ. ಹಾಗೆ 10 ಲೀಟರ್ ಹಾಲು, 10 ಲೀಟರ್ ಹಾಲು ಅಂತ 10 ಲೀಟರ್ ಹಾಲಿಗೆ ನಾವು ಜಂಪ್ ಆಗಿದ್ದೀವಿ. ಆಮೇಲೆ ಒಂದ್ ಕಡೆ ಮನಸ್ಸಿನಾಗಿದೆ, ನಾನು 8 ಲೀಟರ್ ಮಾಡಿದೆ, 8 ಲೀಟರ್ ಮಾಡಿದೆ ಒಂದ್ ಹಸಿಗೆ ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೆಚ್ಚು ಹೆಚ್ಚು ಖರ್ಚು ಮಾಡಿ ಅದನ್ನ ಮಾರಾಟ ಮಾಡಿದ್ರೆ ನಮಗೆ ಲಾಭ ಆಗಲ್ಲ. ಲಾಭ ಆಗಲ್ಲ ಸರ್. ಇದಕ್ಕೆ ನಾನು 1/2 ಕೆಜಿ ಹಾಕ್ಬಿಟ್ಟು 4 ಲೀಟರ್ 3 ಲೀಟರ್ ಹಾಲು ಕರ್ಕೊಂತೀನಿ, ಅವರು 1-1.5 ಕೆಜಿ ಹಾಕ್ಬಿಟ್ಟು 5-6 ಲೀಟರ್ ಹಾಲು ಕರೀತಾರೆ. ಅಷ್ಟೇ ಸರ್ ಡಿಫ್ರೆನ್ಸ್. ಈಗ ಹೆಚ್ಚಾಗಿ ಈ ಒಂದು ದೇಶೀಯ ತಳಿಗಳು ಏನು ಹಾಲು ಐತಿ, ಹಾಲಿನ ಉತ್ಪನ್ನಗಳು ಇದಾವ, ಯಾವ್ದಕ್ಕೆ ಹೆಚ್ಚಿಗೆ ಬೇಡಿಕೆ ಅಂತ ಹೇಳ್ತೀರಾ? ಸರ್ ಇದು ಎಲ್ಲದೂ ಬೇಡಿಕೆ ಸರ್, ಬೆಣ್ಣೆನೂ ಬೇಡಿಕೆ ಇದೆ. ಈಗ ನಮ್ಮ ಕೈಲಿ ಕೊಡಕ್ ಆಗ್ತಿಲ್ಲ, ಬೆಣ್ಣೆ ಭಾಳ ಆಡ್ರಿದ್ದಾವೆ, ಆಗ್ತಿಲ್ಲ ಯಾಕಂದ್ರೆ ಹಾಲೆ ಖಾಲಿ ಆಗ್ತೈತಿ. ಈಗ ನಾನು ಸ್ಟಾರ್ಟಿಂಗ್ ತಂದಾಗ ಹಾಲೆ ಹೆಂಗೆ ಮಾರಬೇಕು, ಬೆಣ್ಣೆ ಹೆಂಗೆ ಮಾಡ್ಬೇಕು ಒಂದು ಚಿಂತೆ ಆಗಿತ್ತು. ಉಳಿತಿತ್ತು ಬೆಣ್ಣೆ, ಆವಾಗ ಇಲ್ಲೇ ನಮ್ಮ ಫ್ರೆಂಡ್ ಕಡೆಯಿಂದ ಬಿಳ್ಚೋಡು ಅವರು ಕಣ್ಗೇರಿ ಮಠಕ್ಕೆ ತಗೊಂಡು ಹೋಗ್ತಿದ್ರು ತುಪ್ಪನ, 1,800 ರೂಪಾಯಿನ ಕೊಡ್ತಿದ್ರು ಅವರು. ಅವಾಗ ಅವರೊಟ್ಟಿಗೆ ನಂದು ಕಳಿಸ್ತಾ ಇದ್ದೆ ಸರ್ ಬೆಣ್ಣೆನ, 1,000 ರೂಪಾಯಿ ಕೆಜಿ ಬೆಣ್ಣೆ ಕಳಿಸ್ತಿದ್ದೆ, 1,800 ರೂಪಾಯಿ ತುಪ್ಪ ಕಳಿಸ್ತಿದ್ರು ಅವರು. ಅವಾಗ ತುಪ್ಪ ಮಾಡಿ ಕಳಿಸಿದ್ದೆ ಸರ್ ಅಲ್ಲಿಗೆ. ಈಗ ನಮಗೆ ಕೊಡೋಕ್ಕಾಗ್ತಿಲ್ಲ, ಇಲ್ಲ ಲೋಕಲ್ಲಾಗೆ ನಮ್ಮ ತಾಲೂಕಲ್ಲೇ ಹೆಚ್ಚಿಗೆ ಬೇಡಿಕೆ ಇದೆ ಸರ್ ಅದು ಬೆಣ್ಣೆಗೆ. ಈಗ ಹೆಚ್ಚಾಗಿ ಈ ಒಂದು ಹಾಲಿನಿಂದ ಆದಾಯ ಪಡಿಬೋದು ಅಥವಾ ಬೆಣ್ಣೆಯಿಂದ ಪಡೆಯೋದು ಅಥವಾ ಈ ಒಂದು ತುಪ್ಪ ಮಾಡಿ ಮಾರಾಟ ಮಾಡೋದ್ರಿಂದ ಪಡಿಬೋದು ಸರ್? ಹಾಲು ಖರ್ಚಾದ್ರೆ ಹಾಲೇ ಬಿಟ್ರೆ ಸರ್, ಯಾಕಂದ್ರೆ ಹಾಲು ಕಾಸಂಗಿರಲ್ಲ, ಬೆಣ್ಣೆ ಮಾಡ್ಬೇಕು, ಮಜ್ಜಿಗೆ ತೆಗಿಬೇಕು, ಇದೆಲ್ಲ ಇರುತ್ತೆ. ಹಾಲು ಹಂಗೆ ಖರ್ಚಾಗ್ಬಿಟ್ರೆ ಅಂತ ರಿಸ್ಕ್ ಅನ್ಸಲ್ಲ, ಹಾಲಿಂದೇ ಲಾಭ ಆಗುತ್ತೆ ಸರ್. ಈಗ 50 ರೂಪಾಯಿ ಲೀಟರ್ ಕೊಟ್ಟರು ನಿಮಗೆ ಲಾಭ ಆಗುತ್ತೆ ಅಂತ ಹೇಳ್ತೀವಿ? ಹೌದು ಸರ್, ಲಾಭ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಯಾವುದೇ ತರದ ಮೆಡಿಸಿನ್ ಕೊಡ್ತಾ ಇಲ್ಲ ನಾವು. HF ಹಸುಗಳಿಗೆ, ಜರ್ಸಿ ಹಸುಗೆ ಯಾವಾಗಲೂ ಮೆಡಿಸಿನ್ ಹಾಕ್ತಲ್ಲ ಇರಬೇಕು, ಆಕ್ಚುಲಿ ಮೆಡಿಸಿನ್ ಇಲ್ಲ, ಅದರದ್ದು ಒಳ್ಳೆ ಲಾಭ ಸರ್ ನಮಗೆ. ಈಗ ಮಾರ್ಕೆಟ್ ನಲ್ಲಿ ಈಗ 1 ಕೆಜಿ ಬೆಣ್ಣೆಗೆ 400-450 ರೂಪಾಯಿ ಕೊಟ್ಟರೆ ಸಿಗುತ್ತೆ ಎಮ್ಮೆಯಿಂದ ಬರ್ತಕ್ಕಂತ ಬೆಣ್ಣೆ ಅಂದ್ರೆ ಇಷ್ಟೊಂದು ಈಗ 1,200-1,000 ಹಿಂಗೆ ಕೊಟ್ಟು ಈ ಒಂದು ಹಸುವಿನ ಬೆಣ್ಣೆಯನ್ನ ಕೊಂಡ್ಕೊಂತಾರ ಜನಗಳು? ಹೌದು ಸರ್, ತಗೊಂತಾರೆ. ಆಕ್ಚುಲಿ ಅದು ಅದರಿಂದ ಏನ್ ಲಾಭ ಇದೆ, ಈ ಬೆಣ್ಣೆಗೆ ಏನಿದೆ, ಆ ಬೆಣ್ಣೆಗೆ ಏನಿದೆ ಅಂತ ಅರ್ಥಗಂಧರಿಗೆ ಮಾತ್ರ ಇದೇ ಬೇಕು ಅಂತ, ಅದರಲ್ಲಿ ಅಷ್ಟೇ ವಿಶೇಷ ಇದೆ ಸರ್. ಒಟ್ಟಾರೆ ಈಗ ನಮ್ಮ ಜನಗಳು ಹೆಂಗಪ್ಪ ಅಂತಂದ್ರೆ ಗುಣಮಟ್ಟದ ಒಂದು ಹಾಲಿನ ಉತ್ಪನ್ನಗಳನ್ನ ಹಾಲಾಗಲಿ ನಾವು ಬಳಸ್ಬೇಕಂತಂದ್ರೆ ದೇಶೀಯ ತಳಿಗಳಿಂದ ಬರತಕ್ಕಂತ ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನೇ ಬಳಸಿದ್ರೆ ಉತ್ತಮವಾದ ಒಂದು ಆರೋಗ್ಯ ಕಾಪಾಡಿಕೊಳ್ಬಹುದು ಅಂತ ಹೇಳ್ಬೋದು. ಹೌದು ಸರ್, 100% ಸತ್ಯ ಸರ್, ಇದು ಕಾಪಾಡ್ಕೊಂಬೋದು ಸರ್. ಈಗೆಲ್ಲ ನಿಮಗೆ ಸಾಕಷ್ಟು ಇಷ್ಟೊಂದು ಸಾಕಾಣಿಕೆ ಮಾಡಿದ್ರಲ್ಲ, ವರ್ಷದಲ್ಲಿ ಇದರಲ್ಲಿ ಎಷ್ಟು ಖರ್ಚು ಬರುತ್ತೆ ನಿಮಗೆ, ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ? ಸರ್ ನಮಗೆ ಸುಮಾರು ಅಂದ್ರೆ ಒಂದು 2-2.5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಮೇಲೆ ಹಾಲು ಮತ್ತೆ ಬೆಣ್ಣೆ ಅದರಿಂದ ಆದಾಯ ಬರುತ್ತೆ ಸರ್. ಒಂದು ವರ್ಷದಲ್ಲಿ ಸುಮಾರು ಒಂದು 40-45 ಲೋಟ್ ಗೊಬ್ಬರ ಆಗುತ್ತೆ ಸರ್ ನಮ್ದು. ಅಂದ್ರೆ ಖರ್ಚು ಅಂತಂದ್ರೆ ನಿಮಗೆ ಅಷ್ಟೊಂದು ಖರ್ಚು ಬರಲ್ಲ? ಖರ್ಚು ಇಲ್ಲ ಸರ್, ಖರ್ಚು ಮೇವಿಂದ ಅಷ್ಟೇ ಸರ್ ಖರ್ಚು, ಒಬ್ಬ ಲೇಬರ್ ಮನೆಗಳಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ ಸರ್. ಈಗ ನಿಮಗೆ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ ಬಸವರಾಜಪ್ಪ? ಸರ್ ಜಮೀನು ಒಂದು 22 ಎಕರೆ ಇದೆ ಸರ್, ಜಾಯಿಂಟ್ ಫ್ಯಾಮಿಲಿ, ಒಂದು ಈಗ ಒಂದು 13-14 ಎಕರೆ ತೋಟ ಆಗಿದೆ ಸರ್. ಈಗ 13-14 ಎಕರೆ ತೋಟ ಬಿಟ್ಟು ಬೇರೆ ಜಮೀನಲ್ಲಿ ಅಂದ್ರೆ ನಿಮಗೆ ಹಸಿ ಬೇಕಾದಂತ ಮೇವುಗಳನ್ನೆಲ್ಲ ಬೆಳ್ಕೊಳ್ತೀರಾ? ಹೌದು ಸರ್, ಬೆಳ್ಕೊಂತೀವಿ. ಶೇಂಗಾ ಹುಲ್ಲು ಈಗ ಹಸಿ ಹುಲ್ಲು ಹಾಕ್ಬೇಕು 1 ಎಕರೆಗೆ ಅಂತ ಮಾಡ್ಕೊಂಡಿವಿ ಸರ್, ಶೇಂಗಾ ಹಾಕ್ತಿವಿ. ಈಗ ನೇಪಿಯರ್ ಇಂಥದೆಲ್ಲ ಹಸಿ ಸಪ್ಪೆ ಬೆಳ್ಕೊಳ್ಳಲ್ಲ ನೀವು? ಸರ್ ಹಾಕಿದೀವಿ ಸರ್ ನೇಪಿಯರ್, ಈಗ ತೆಗೆದಿದ್ವಿ, ಅದು ಬಹಳ ದಿನ ಹೆಚ್ಚಾಯ್ತು, ತೆಗೆದ ಈಗ ಮಸ್ತ್ ಹೊಸ ಒಂದು ಕ್ರಾಪ್ ಚೆನ್ನಾಗಿ ಬಂದಿದೆ ಅಂತದ್ದು, ಅದನ್ನ ಹಾಕ್ಬೇಕಂತ ಇದು ಮಾಡಿದ್ವಿ ಸರ್. ಈಗ ಈ ಒಂದು ಹೈನುಗಾರಿಕೆಯಲ್ಲಿ ಈ ಒಂದು ದೇಶೀಯ ತಳಿಗಳ ಸಾಕಾಣಿಕೆ ಮಾಡಿದ್ರಲ್ಲ, ಏನನ್ಸುತ್ತೆ ನಿಮ್ಗೆ ಇವತ್ತು? ಸರ್ ನನಗೆ ಒಳ್ಳೆ ಲಾಭ ಇದೆ ಸರ್, ನಾವು HF ಸಾಕಿದಾಗ ಏನು ಲಾಭ ಸಿಗಲಿಲ್ಲ, ರಿಸ್ಕ್ ಜಾಸ್ತಿ, ಟೆನ್ಷನ್ ಜಾಸ್ತಿ ಸರ್, ಅದು ಯಾವ ಟೈಮಲ್ಲಿ ನಿಲ್ಲುತ್ತೆ, ಯಾವ ಟೈಮಲ್ಲಿ ಜ್ವರ ಬರುತ್ತೋ ಗೊತ್ತಿಲ್ಲ ಅದಕ್ಕೆ. ಅದೊಂದು ಸ್ವಲ್ಪ ಬಿಸಿಲಿಗೆ ಕಟ್ಟೋದ್ರೂ ಎಫೆಕ್ಟೇ, ಇದು ಎಲ್ಲಿ ಬೇಕಾದ್ರೂ ಬಿಡುವ ಸರ್, ಬಿಸಿಲು ಬಿಟ್ಟಷ್ಟು ಒಳ್ಳೆ ಸ್ಟ್ರಾಂಗ್ ಆಗುತ್ತೆ ಸರ್ ಈ ದೇಶೀಯ ಹಸು. ಈಗ ಸಾಕಷ್ಟು ಹೊರಗಡೆಯಿಂದೆಲ್ಲ ಈ ಒಂದು ಟೂರ್ ಬರ್ತಾರೆ ನಿಮ್ಮ ಒಂದು ಈ ಒಂದು ದೇಶೀಯ ತಳಿಗಳ ಹಸುಗಳನ್ನ ನೋಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಅಂದ್ರೆ ಸಾಕಷ್ಟು ಅಂತಂದ್ರೆ ಯಾವ್ಯಾವ ಕಡೆಯಿಂದ ಯಾವ ರೀತಿಯಾದಂತ ಪ್ರವಾಸಗಳು ಬರ್ತಾರೆ ಜನ ಇಲ್ಲಿ? ಸರ್ ಧರ್ಮಸ್ಥಳ ಸಂಘದ ಕಡೆಯಿಂದ ಬಹಳ ಜನ ಬರ್ತಾರೆ ವಿಸಿಟ್ಗೆ, ಹಿಂಗೆ ಡಿಸ್ಟ್ರಿಂಗ್ ಆದಾಗ ಅಲ್ಲಿ ಸಿಗುತ್ತೆ, ಅಲ್ಲಿ ನೋಡ್ಬೇಕು, ನಾವು ಮಾಡ್ಬೇಕು ಅಂತೇಳಿ ಅದನ್ನ ನೋಡ್ಕೊಂಡು ಹೋಗ್ಬಿಟ್ಟು ಎಷ್ಟೋ ಜನ. ಕೊನೆಗೆ ಅವ್ರಿಗೆ ಹೇಳಿದ್ವಿ, ಈ ಗೀರು ತರ ಕಷ್ಟ ಆಗುತ್ತೆ, ರೇಟ್ ಜಾಸ್ತಿ ಬೀಳುತ್ತೆ, ನಮ್ಮ ಕರ್ನಾಟಕದ ಹಳ್ಳಿ ಕರ ಅಮೃತ ಮಾಲು ಅವನ್ನೇ ತಗೊಳ್ರಿ, ಅವನ್ನ ಇಟ್ಕೊಳ್ರಿ, ಮನೆಗೊಂದು ಬಳಸ್ಕೊಳ್ರಿ, ಅವನ್ನೇ ಬಳಸ್ರಿ, ಅದರಲ್ಲೇ ತೃಪ್ತಿ ಸಿಗುತ್ತೆ. ಇದೇನು ಹೆಚ್ಚಿಗೆ ಹಾಲು ಕೊಡುತ್ತೆ ಅನ್ನೋ ವಿಶಿಷ್ಟ ಏನಂದ್ರೆ ಇದು ಹೆಚ್ಚಿಗೆ ಹಾಲು ಸ್ವಲ್ಪ ಬೆಣ್ಣೆ ಅಂಶ ಜಾಸ್ತಿ ಬರುತ್ತೆ ಸರ್. ಇದು ಅದೇ ಇದು ಗಿರ್ ಜಾತಿಯ ಒಂದು ಲಕ್ಷಣ. ನಮ್ಮ ದೇಶ ಹಸು ನಮ್ಮ ರಾಜ್ಯದ ಹಸುಗಳು ಒಂದ್ ಸ್ವಲ್ಪ ಕಮ್ಮಿ ಕೊಡುತ್ತೆ ಹಾಲು ಅಂದ್ರೆ ಮಾಹಿತಿ ಕೊಡ್ತಾರೆ ಇದ್ರ ಬಗ್ಗೆ. ಹೌದು ಸರ್, ಹೌದು ಸರ್. ಒಟ್ಟು ದೇಶೀಯ ಹಸು ಯಾವುದೇ ಜಾತಿ ಆಗಿರಲಿ, ಹಳ್ಳಿಕರ ಆಗಿರ್ಬೋದು, ಅಮೃತ್ ಮಾಲ್ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಒಟ್ಟು ನಮ್ಮ ದೇಶೀಯ ಹಸು ಯಾವ್ದಾನಾಗಿರ್ಲಿ ಹೆಚ್ ಎಫ್ ಜರ್ಸಿ ಬಿಟ್ಟು. ಈಗ ಗಿರ್ತಾಳಿ ಅಂತಂದ್ರೆ ಸಾಕಷ್ಟು ರೇಟ್ ಅಂದ್ರಲ್ಲ, ಒಂದ್ ಹಸು ಎಷ್ಟು ರೇಟ್ ಬೀಳುತ್ತೆ ಸರ್? 80-70 ಹಸುಗಳ ಗಾತ್ರ ಮತ್ತು ಸೈಜ್ ಏಜ್ ಡಿಪೆಂಡ್ ಆಗುತ್ತೆ ಸರ್ ಅದ್ರ ಮೇಲೆ. ಅಂದ್ರೆ ಎಲ್ಲರೂ ಈ ತರ ತಳಿಗಳನ್ನ ಕೊಂಡ್ಕೊಂಡ್ಬರಂತವಷ್ಟು ಶಕ್ತಿ ಇರಲ್ಲ ಅಂತ. ಹೌದು ಸರ್, ಹೌದು ಸರ್. ಬಹಳ ಜನ ಹುಡುಗರು ಬರ್ತಾರೆ ಅಂದ್ರೆ ಎರಡು ಹಸು ಕಟ್ಕೊಂಡು ಹಾಲಿನಾಗ ಹೇಗ್ ದಮ್ಮ ಅವನು ಹಾಲಿಗೆ ಹೋಗ್ತಾನೆ, ಹಾಲಿನಾಗ ಅಷ್ಟು ಜಲ್ದಿ ದುಡ್ಡು ಮಾಡಕ್ಕಾಗ ಸರ್. ಇದು ಗೋಮೂತ್ರ ಸಗಣಿಯಿಂದ ತೋಟನ ಹೊಲನ ಡೆವಲಪ್ ಮಾಡ್ಕೊಂಡು ಲಾಭ ತಗೊಬಹುದು ಸರ್. ಈಗ ಇದರಿಂದ ಬಂದಿರತಕ್ಕಂಥ ಸಗಣಿಯನ್ನ ಬೇರೆಯವ್ರಿಗೆ ನಾವು ಮಾರ್ಬೇಕಂತಂದ್ರೆ ಅಲ್ಲಿ ಏನು ಅವರು ಇದು ದೇಶೀಯ ತಳಿ ಇದಕ್ಕೆ ಹೆಚ್ಚು ರೇಟ್ ಕೊಡುತ್ತವೆ ಅಂತ ಅಂದ್ರೆ ಈ ರೀತಿ ಮನೋಭಾವನೆ ರೈತರಲ್ಲಿ ಬರಬೇಕಲ್ಲ ಸರ್? ಬರುತ್ತೆ ಸರ್. ಅದು ಅನುಭವ ಇರೋ ಈಗ ಸುಮಾರು ಅಂದ್ರೆ ಒಂದು 50% ರೈತರಿಗೆ ದೇಶೀಯ ಹಸುವಿನ ಸಗಣಿನೇ ಬಳಸ್ಬೇಕು. ನನ್ನ ಸಗಣಿ ಸಾಕಷ್ಟು ಜನ ಕೇಳಿದ್ದಾರೆ, 7,000-8,000 ರೂಪಾಯಿ ಲೋಡ್ ಕೇಳಿದ್ದಾನೆ, ಕೊಡ್ತೀನಿ ಕೊಡು ಅಂತ. ನಾವು ಆಚಿಲಿ ಯಾರಿಗೆ ಕೊಡಲ್ಲ ಸರ್. ಅಂದ್ರೆ ಇದ್ರಾಗ ಆಳವಾಗಿ ಎಲ್ಲ ಗೊತ್ತಿದ್ದಂತಾರೆ ಮಾತ್ರ ಇದರ ಒಂದು ಸಗಣಿಗೆ ಗಂಜಲಿಗೆ ಡಿಮ್ಯಾಂಡ್ ಮಾಡ್ತಾರೆ. ಹೌದು ಸರ್, ಹೌದು ಸರ್. ಇಲ್ಲಿಂದ ದಾವಣಗೆರೆ ಒಬ್ರು ಫೋನ್ ಮಾಡಿದ್ರು, 8,000 ರೂಪಾಯಿ ಲೋಡು ಟ್ರ್ಯಾಕ್ಟರ್ ಲೋಡಲ್ಲಿ ನನಗೆ ಒಂದ್ 2 ಲೋಡ್ ಗೊಬ್ಬರ ಕೊಡ್ಸಾಕು ಅಂದ್ರು. ಇಲ್ಲ ಸರ್ ಕೊಡಲ್ಲ ಅಂದ್ ನನಗೆ ಅವಾಗಲೇ ಗೊತ್ತಾಗದ ಅಂದ್ರೆ ನಮ್ಮ ಸಗಣಿಗೆ ಇನ್ನ ಬೇಡಿಕೆ ಇದೆ, ಆಕ್ಚುಲಿ ನಮ್ಮ ಹೊಲಕ್ಕೆ ಹಾಕಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತೇಳಿ ಅವಾಗ ನನಗೆ ಒಂದು ಖುಷಿ ಆಯ್ತು ಸರ್. ಒಟ್ಟಾರೆ ನೀವು ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ದೇಶೀಯ ತಳಿಗಳನ್ನ ಇನ್ನೂ ತಂದು ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದ್ದೀರ? ಹೌದು ಸರ್. ಇನ್ನ ನಮ್ಮ ರಾಜ್ಯದ ಇನ್ನೊಂದೆರಡು ತಳಿ ಇದಾವೆ, ಅವನ್ನು ಹಾಲು ಕರಿ ಎಷ್ಟೇ ಕರೀಲಿ ಅವು ಇರಲಿ ನಮ್ಮ ಶೆಡ್ಡಲ್ಲಿ, ನಮ್ಮ ರಾಜ್ಯದವು ಅಂತೇಳಿ ಒಂದು ನಿರೀಕ್ಷೆ ಐತೆ ಸರ್. ಆತ್ಮಾನಂದ ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟಕ್ಕೂ ಮತ್ತೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಹೋದ ಸರಿ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗಿದ್ದೆ ಸರ್. ಈ ಸರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆಯವರೇ ಬಂದು ನೋಡ್ಬಿಟ್ಟು ಅವರೇ ಉತ್ತೇಜನ ಕೊಟ್ಟು ಪ್ರೆಸರ್ ಹಾಕಿ ಅವರೇನೆ ಆಯ್ಕೆ ಮಾಡಿದ್ದೆ ಸರ್. ಇಷ್ಟೆಲ್ಲ ಮಾಡಿ ನೀನು ಏನು ತಗೊಂಡಿಲ್ಲಲ್ಲ ಸರ್ಕಾರದಿಂದ ಅಂತೇಳಿ ಅವರೇನೆ ಇದು ಮಾಡ್ಕೊಂಡು ಸೈನ್ ಒಂದು ಮಾಡಿ ನೀನು ಸಾಕು, ಇಷ್ಟೆಲ್ಲ ಆಯ್ತು ಅಂತೇಳಿ ಎಲ್ಲ ಫೋಟೋಗಳು ತಗೊಂಡೋಗಿ ಅವರೇ ರೆಡಿ ಮಾಡಿಸಿ ನನಗೆ ಆತ್ಮಾನಂದ ಯೋಜನೆಯಲ್ಲಿ ಕೃಷಿ ಇಲಾಖೆಯಿಂದ ಪ್ರಶಸ್ತಿ ಪತ್ರ ಕೊಟ್ಟು ಮತ್ತೆ ಒಂದು 10,000 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ತಾಲೂಕು ಮಟ್ಟದಲ್ಲಿ. ಮೊನ್ನೆ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಯ್ಕೆ ಮಾಡಿದ್ರು ಸರ್. ಮೊನ್ನೆ 20,000 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಸರ್ ಡಿಸ್ಟ್ರಿಕ್ಟ್ ಲೆವೆಲ್. ಅಂದ್ರೆ ಈ ಒಂದು ದೇಶೀಯ ತಳಿಯ ಒಂದು ಸಾಕಾಣಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿರೋದ್ರಿಂದ ನಿಮಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ? ಹೌದು ಸರ್, ಇದನ್ನೆಲ್ಲ ಮಾಡಿರೋದ್ರಿಂದ ಪ್ರಶಸ್ತಿ ಸಿಕ್ಕಿದೆ ಸರ್. ನಾವು ಜೀವಾಮೃತ ಮತ್ತೆ ಕೊಟ್ಟಿಗೆ ಗೊಬ್ಬರನೆಲ್ಲ ಒಂದತ್ತ ಸಾಕಣೆ ಮಾಡಿಬಿಟ್ಟು ಅದರಲ್ಲಿ ಎರೆಹುಳು ಬಿಟ್ಬಿಡ್ತೀವಿ ಸರ್. ಎರೆಹುಳು ತೊಟ್ಟಿ ಎರೆಹುಳು ಗೊಬ್ಬರ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಮಾಡೋದು. ತಿಪ್ಪೆ ಒಳಗೆ ಬಿಟ್ಬಿಟ್ಟು ಮೇಲೆ ಗರಿ ಹಾಕ್ಬಿಟ್ಟು ಅವಿಂದ ಅವಲೇ ನೀರು ಹಾಕ್ತಾ ಇರ್ತೀವಿ ಸರ್. ಅದು ಅಷ್ಟು ತಿಪ್ಪೆ ಒಳಗಿರೋ ಸೊಪ್ಪು ಕಸ ಎಲ್ಲ ತಿಂದ್ಬಿಟ್ಟು ಅಷ್ಟು ಗೊಬ್ಬರ ಸುಮಾರು ಅದ್ರಾಗ ಒಂದು 50% ಅಂತೂ ಎರೆಹುಳು ಗೊಬ್ಬರ ಆಗುತ್ತೆ ಸರ್. ಅದೇ ಗೊಬ್ಬರ ನಮ್ಮ ತೋಟಕ್ಕೆ ಬಳಸ್ಕೊಂತೀವಿ ಸರ್. ಒಳ್ಳೇದು ಬಸವರಾಜಪ್ಪ ಅವರೇ, ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ದೇಶೀಯ ತಳಿಗಳನ್ನ ಹೆಚ್ಚು ಹೆಚ್ಚಾಗಿ ನೀವು ಸಾಕಾಣಿಕೆ ಮಾಡಿಕೊಂಡು ಇದರಿಂದ ಹೆಚ್ಚು ಹೆಚ್ಚು ನಿಮಗೆ ಆರ್ಥಿಕವಾಗಿ ಲಾಭವೂ ಆಗಲಿ, ಜೊತೆಗೆ ಗುಣಮಟ್ಟದ ಬೆಳೆಗಳು ಸಹ ಇದರಿಂದ ನಿಮಗೆ ಬೆಳಕೊಳ್ಳೋಕೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಒಂದು ಹೈನುಗಾರಿಕೆಯ ಬಗ್ಗೆ, ಅದರಲ್ಲೂ ದೇಶೀಯ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಹಾಗೂ ಉಪಕಸುಬಾಗಿ ದೇಶೀ ತಳಿಯ ಹಸುಗಳ ಸಾಕಾಣಿಕೆ ಕುರಿತು ಜಗಳೂರು ತಾಲೂಕು ದೊಣ್ಣೆಹಳ್ಳಿಯ ಕೃಷಿಕರಾದ ಕೆ ಬಸವರಾಜಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿಯಲ್ಲಿ ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆ. ಉತ್ಪನ್ನ ಕಡಲೆಕಾಳು ಪ್ರಭೇದ ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4,211, ಗರಿಷ್ಠ 4,411. ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 6,706. ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 4,010. ಶೇಂಗಾ 3,669, ಗರಿಷ್ಠ 6,869. ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1,786. ನವಣೆ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2,100. ರಾಗಿ ಹೈಬ್ರಿಡ್ ಕನಿಷ್ಠ 1,401, ಗರಿಷ್ಠ 1,921. ಸೂರ್ಯಕಾಂತಿ ಹೈಬ್ರಿಡ್ ಕನಿಷ್ಠ 5004, ಗರಿಷ್ಠ 6500. ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಉತ್ಪನ್ನ ಅಡಿಕೆ ಪ್ರಭೇದ ಅಪ್ಪಿ ಕ್ವಿಂಟಾಲ್ಗೆ ಕನಿಷ್ಠ 48,929, ಗರಿಷ್ಠ 49,369. ಪ್ರಭೇದ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 38,619, ಗರಿಷ್ಠ 39,059. ಕೆಂಪುಗೋಟು ಕನಿಷ್ಠ 29,600, ಗರಿಷ್ಠ 30,000. ಅಡಿಕೆ ಪ್ರಭೇದ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48,439, ಗರಿಷ್ಠ 48,889. ಉತ್ಪನ್ನ ಹತ್ತಿ ಪ್ರಭೇದ ಡಿಸಿಎಚ್ ಕ್ವಿಂಟಾಲ್ಗೆ ಕನಿಷ್ಠ 2,509, ಗರಿಷ್ಠ 13,397. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಉತ್ಪನ್ನ ಮೆಕ್ಕೆಜೋಳ ಪ್ರಭೇದ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,970, ಗರಿಷ್ಠ 2,331. ಇನ್ನು ದಾವಣಗೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆಯಲ್ಲಿ ಉತ್ಪನ್ನ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,500, ಗರಿಷ್ಠ 7,000. ಬೂದುಗುಂಬಳಕಾಯಿ 800, ಗರಿಷ್ಠ 1,200. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 3,400, ಗರಿಷ್ಠ 4,000. ಪಚ್ಚಬಾಳೆ ಕನಿಷ್ಠ 1,500, ಗರಿಷ್ಠ 2,000. ಬೀನ್ಸ್ ಕನಿಷ್ಠ 6,000, ಗರಿಷ್ಠ 8,000. ಬೀಟ್ರೋಟ್ 1,600, ಗರಿಷ್ಠ 2,000. ಹಾಗಲಕಾಯಿ ಕನಿಷ್ಠ 3,000, ಗರಿಷ್ಠ 3,500. ಸೋರೆಕಾಯಿ 1,000, ಗರಿಷ್ಠ 1,500. ಬದನೆಕಾಯಿ 1,000, ಗರಿಷ್ಠ 1,500. ಗೋರಿಕಾಯಿ 2,800, ಗರಿಷ್ಠ 3,200. ಎಲೆಕೋಸು 1,000, ಗರಿಷ್ಠ 1,500. ದಪ್ಪ ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,500. ಕ್ಯಾರೆಟ್ 2,500, ಗರಿಷ್ಠ 3,200. ಹೂಕೋಸು 1,200, ಗರಿಷ್ಠ 2,000. ಸಪೋಟೋ 1,500, ಗರಿಷ್ಠ 2,000. ಸೌತೆಕಾಯಿ ಕನಿಷ್ಠ 1,200, ಗರಿಷ್ಠ 1,600. ನುಗ್ಗೆಕಾಯಿ ಕನಿಷ್ಠ 3,000, ಗರಿಷ್ಠ 3,500. ಬೆಳ್ಳುಳ್ಳಿ ಕನಿಷ್ಠ 2,500, ಗರಿಷ್ಠ 4,500. ದ್ರಾಕ್ಷಿ ಕನಿಷ್ಠ 4,000, ಗರಿಷ್ಠ 4,500. ಹಸಿರು ಮೆಣಸಿನಕಾಯಿ ಕನಿಷ್ಠ 1,500, ಗರಿಷ್ಠ 2,500. ಕರ್ಬೂಜ ಕನಿಷ್ಠ 1,500, ಗರಿಷ್ಠ 2,000. ನವಿಲುಕೋಸು 2,000, ಗರಿಷ್ಠ 2,500. ಬೆಂಡೆಕಾಯಿ 2,000, ಗರಿಷ್ಠ 2,500. ನಿಂಬೆಹಣ್ಣು ಕನಿಷ್ಠ 5,000, ಗರಿಷ್ಠ 6,000. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ 1,949, ಗರಿಷ್ಠ 2,268. ಮಾವಿನ ಹಣ್ಣು ಕನಿಷ್ಠ 3,800, ಗರಿಷ್ಠ 4,500. ಮೋಸಂಬಿ ಕನಿಷ್ಠ 5,000, ಗರಿಷ್ಠ 5,500. ಈರುಳ್ಳಿ ಕನಿಷ್ಠ 500, ಗರಿಷ್ಠ 1,450. ಭತ್ತ ಪ್ರಭೇದ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1,780, ಗರಿಷ್ಠ 2,290. ಪಪ್ಪಾಯಿ 1,200, ಗರಿಷ್ಠ 2,000. ಅನಾನಸ್ ಕನಿಷ್ಠ 1,500, ಗರಿಷ್ಠ 2,000. ದಾಳಿಂಬೆ ಕನಿಷ್ಠ 3,000, ಗರಿಷ್ಠ 3,800. ಆಲೂಗಡ್ಡೆ 1,500, ಗರಿಷ್ಠ 2,000. ಮೂಲಂಗಿ 2,200, ಗರಿಷ್ಠ 2,800. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,685, ಗರಿಷ್ಠ 1,860. ಹೀರೆಕಾಯಿ 1,800, ಗರಿಷ್ಠ 2,200. ಸೀಮೆ ಬದನೆಕಾಯಿ 1,000, ಗರಿಷ್ಠ 2,000. ಸುವರ್ಣಗೆಡ್ಡೆ ಕನಿಷ್ಠ 2,000, ಗರಿಷ್ಠ 2,500. ತೊಂಡೆಕಾಯಿ ಕನಿಷ್ಠ 1,800, ಗರಿಷ್ಠ 2,200. ಟೊಮ್ಯಾಟೋ ಕನಿಷ್ಠ 1,500, ಗರಿಷ್ಠ 2,500. ಕಲ್ಲಂಗಡಿ ಕನಿಷ್ಠ 1,000, ಗರಿಷ್ಠ 2,000. ಇದುವರೆಗೂ ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನವಾರು ದೈನಂದಿನ ವರದಿಯನ್ನ ಕೇಳಿದ್ರಿ. ಇದೀಗ ಕೇಳಿ ಜನಪದ ಗೀತೆಯನ್ನು. ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೂನ್ ಜೀನಾವ ಬಿಗಿದೂನ್ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ.